ಪ್ರಮುಖವಾದ ನಮ್ಮ ಜಿಲ್ಲೆಯ ವಾಣಿಜ್ಯ ಬೆಳೆ ಅಂತ ನಾನು ಇಂದಿನ ಕಾರ್ಯಕ್ರಮಗಳಲ್ಲೂ ತಿಳಿಸಿದ್ದೀನಿ. ಇದರಲ್ಲಿ ಪೋಷಕಾಂಶಗಳ ನಿರ್ವಹಣೆ ತುಂಬ ಪ್ರಮುಖವಾದ ಪಾತ್ರ ವಹಿಸುತ್ತೆ. ಈಗ ರೈತರು ಪಾಲಿಸ್ತಾ ಇರತಕ್ಕಂಥ ಪದ್ಧತಿ, ನಮ್ಮ ಒಂದು ವೈಜ್ಞಾನಿಕ ವೃಂದದಿಂದ ಇರತಕ್ಕಂಥ ಶಿಫಾರಸ್ಸನ್ನು ಇವನ್ನ ತಾಳೆ ಹಾಕಿ ನೋಡಿದಾಗ ಅರಿಶಿಣದಲ್ಲಿ ಇನ್ನೂ ಸ್ವಲ್ಪ ಆದ್ಯತೆಗಳು ಅಥವಾ ಅಂತರಗಳು ಇದೆ ಅನ್ನೋದು ಕಂಡುಬಂದಿದೆ. ಬಟ್ ಪ್ರಮುಖವಾಗಿ ಅರಿಶಿನ ಬೇಸಾಯದಲ್ಲಿ ಏನು ಅಂತಂದರೆ ಅದು ಒಂದು ಗುಣಮಟ್ಟದ ಬೆಳೆ ಆಗಿರೋದ್ರಿಂದ, ವಾಣಿಜ್ಯ ಬೆಳೆ ಆಗಿರೋದ್ರಿಂದ ಸಾವಯವ ಪರಿಕರಗಳ ಬಳಕೆ ತುಂಬ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ, ಅದರಲ್ಲೂ ಪೋಷಣೆಗೆ ಸಂಬಂಧಪಟ್ಟ ಹಾಗೆ. ಈಗ ಅರಿಶಿನ ಬೇಸಾಯದಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ಅದು ಒಂದು 60 ಕಿಲೋಗ್ರಾಂನಷ್ಟು ಸಾರಜನಕ ಪೋಷಕಾಂಶ ಮತ್ತು 24 ಕಿಲೋಗ್ರಾಂನಷ್ಟು ರಂಜಕ ಪೋಷಕಾಂಶ ಮತ್ತು 45 ಕಿಲೋಗ್ರಾಂನಷ್ಟು ಪೊಟ್ಯಾಷ್ ಪೋಷಕಾಂಶನ ಪ್ರತಿ ಎಕರೆಗೆ ಅದರ ಒಂದು ಬೇಡಿಕೆ ಇದೆ. ಅಷ್ಟು ಪೋಷಕಾಂಶನ ನಾವು ಒದಗಿಸಬೇಕಾಗುತ್ತೆ. ಸಾವಯವ ರೂಪದಲ್ಲಾದರೂ ಒದಗಿಸ್ಬೋದು ಅಥವಾ ರಾಸಾಯನಿಕ ಸಮಗ್ರ ರೂಪದಲ್ಲಾದರೂ ಒದಗಿಸ್ಬೋದು. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಪ್ರಾಥಮಿಕವಾಗಿ ಮೂಲ ಗೊಬ್ಬರ, ಬೇಸಲ್ ಫರ್ಟಿಲೈಸರ್ಸ್ ಅಂತ ಏನು ಹೇಳ್ತೀವಿ, ಮೂಲವಾಗಿ ಕೊಡ್ತಕ್ಕಂಥದ್ದು ಮೇಲುಗೊಬ್ಬರವಾಗಿ 4-5 ಬಾರಿ ಕೊಡಬೇಕಾಗುತ್ತೆ. ಇದು ವಾರ್ಷಿಕ ಬೆಳೆ ಆಗಿರೋದ್ರಿಂದ ಸುಮಾರು 270-300 ದಿನಗಳಿಗೂ ಸುದೀರ್ಘವಾದ ಬೆಳವಣಿಗೆ ಇರೋದ್ರಿಂದ ಹಂತ ಹಂತವಾಗಿ 4-5 ಬಾರಿ ಇದಕ್ಕೆ ಒಂದು ಕಂತುಗಳಲ್ಲಿ ಕೊಟ್ಟರೆ ತುಂಬ ಉತ್ತಮವಾದಂಥ ಪ್ರತಿಕ್ರಿಯೆ ಕಂಡುಬರುತ್ತೆ ಅಂತ ತಿಳಿಸ್ತೀವಿ. ಈಗ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂತಂದಾಗ ಈ ಒಂದು ಸಸ್ಯಗಳಿಗೆ ಬೆಳೆಗಳಿಗೆ ಒದಗಿಸ್ತಕ್ಕಂಥ ನಾವು ಏನು ಪೋಷಣೆ ಏನಿದೆ ಅದನ್ನು ಎಲ್ಲ ಮೂಲಗಳಿಂದ, ಮುಖ್ಯವಾಗಿ ಸಾವಯವ, ಜೈವಿಕ ಮೂಲ ಮತ್ತು ರಾಸಾಯನಿಕ ಮೂಲ, ಇದನ್ನು ನಾವು ಈ 3 ಮೂಲಗಳಿಂದ ಅವಕ್ಕೆ ನಾವು ಪೋಷಕಾಂಶಗಳು ಅಥವಾ ಯಾವುದೇ ಪರಿಕರಗಳನ್ನ ನೀಡಿದಾಗ ಅದನ್ನು ಒಂದು ಸಮಗ್ರ ನಿರ್ವಹಣಾ ಕ್ರಮ ಅಂತ ಹೇಳ್ಬೋದು. ಈಗ ರೈತರು ಕೆಲವರು ನೋಡಿದ್ರಿ ತುಂಬ ಹೆಚ್ಚಿಗೆ ಒಂದು ಇಳುವರಿ ಬರಬೇಕು ಅಂತ ಏನು ಮಾಡ್ತಾರೆ, ರಾಸಾಯನಿಕ ಅತಿ ಹೆಚ್ಚಾಗಿ ಹೋಗ್ಬಿಟ್ಟು ಅದಕ್ಕೆ ಮೊರೆ ಹೋಗ್ತಾರೆ. ಅದನ್ನು ನಾವು ಸಮಗ್ರ ಅಂತ ತಿಳಿಸ್ಲಿಕ್ಕಾಗಲ್ಲ. ಸಮಗ್ರ ಅಂತಂದರೆ ಎಲ್ಲ ಒಂದು ಉತ್ತಮವಾದಂಥ ಮೂಲಗಳು ಏನಿದ್ದಾವೆ ನಾನು ಆಗಲೇ ತಿಳಿಸಿದಾಗೆ, ಸಾವಯವ ಮೂಲ ಮೊದಲು ಮಣ್ಣನ್ನು ಸರಿ ಮಾಡಿಕೊಂಡು ಸರಿದೂಗಿಸ್ಕೊಂಡು ಉತ್ತಮವಾದಂಥ ವಾತಾವರಣನ ಕೊಟ್ಟು ಬೇರೆ ಬೆಳವಣಿಗೆಗೆ ಅನುಕೂಲ ಮಾಡಿಕೊಟ್ಟು ನಂತರ ಅದು ನಾವು ಕೊಡ್ತಕ್ಕಂಥ ಪೋಷಣೆಯನ್ನು ತೆಗೆದುಕೊಂಡು ಉತ್ತಮವಾದಂಥ ಇಳುವರಿನ ಕೊಡಬೇಕು, ಗುಣಮಟ್ಟದ ಇಳುವರಿನ ಕೊಡಬೇಕು, ಆರೋಗ್ಯದಾಯಕ ಇಳುವರಿನ ಕೊಡಬೇಕು. ಸೊ ಸಾವಯವ ಮೂಲದಲ್ಲಿ ಪ್ರಾಥಮಿಕ ಹಂತದಲ್ಲಿ ಬೆಳೆಗಳನ್ನ ನಿಲ್ಲಿಸಿ ನಂತರ ಜೈವಿಕ ಮೂಲದಿಂದ ಕೊಟ್ಟು ಅದನ್ನು ಸದೃಢ ಮಾಡಿ ನಂತರ ಅಗತ್ಯಕ್ಕನುಗುಣವಾಗಿ ಮಣ್ಣಿನಲ್ಲಿ ಏನು ಕೊರತೆ ಇದೆ, ಏನು ಜಾಸ್ತಿ ಇದೆ, ಹೆಚ್ಚಿದೆ, ಅದನ್ನು ಸರಿದೂಗಿಸ್ಕೊಂಡು ಹಂತ ಹಂತವಾಗಿ ಬೆಳೆ ಬೇಡಿಕೆಗನುಸಾರವಾಗಿ ರಾಸಾಯನಿಕಗಳನ್ನ ಶಿಫಾರಸಿನ ಮೇರೆಗೆ ಕೊಟ್ಟರೆ ಇದನ್ನು ನಾವು ಸಮಗ್ರ ನಿರ್ವಹಣೆ ಅಂತ ಹೇಳ್ಬೋದು. ಕೆಲವೊಮ್ಮೆ ಅರಿಶಿನದಲ್ಲಿ ಏನಾಗುತ್ತೆ ಅಥವಾ ಈ ಒಂದು ವ್ಯವಸಾಯದಲ್ಲಿ ಏನಾಗುತ್ತೆ, ವ್ಯತಿರಿಕ್ತ ಒಂದು ಪರಿಸ್ಥಿತಿಗಳು ಬರ್ತಕ್ಕಂಥದ್ದು. ಈಗ ಹವಾಮಾನ ಬದಲಾವಣೆ ನೋಡ್ತಾ ಇದ್ದೀವಿ, ಇದ್ದಕ್ಕಿದ್ದಂಗೆ ಒಂದು ವಾರ ಮಳೆ ಇತ್ತು, ಈಗ ಆಗಲೇ 2-3 ದಿನದಿಂದ ಬಿಸಿಲು ಸ್ವಲ್ಪ ಕಾಣ್ತಾ ಇದೆ. ಈ ಥರ ಒಂದು ವ್ಯತಿರಿಕ್ತ ಒಂದು ವಾತಾವರಣಗಳು ಬಂದಾಗ ಕೆಲವು ಸಂದಿಗ್ಧ ನಿರ್ವಹಣಾ ಕ್ರಮಗಳಿರ್ತವೆ, ಸಿಂಪರಣೆ ಮೂಲಕ ಕೊಡಬೇಕಾಗುತ್ತೆ. ಈಗ ಅತಿ ಹೆಚ್ಚು ಮಳೆ ಆಗುತ್ತೆ, ತೇವಾಂಶ ಹೆಚ್ಚಾಗಿರ್ತದೆ, ಬೇರ್ನಲ್ಲಿ ತಗೊಳ್ಳಿಕ್ಕಾಗಲ್ಲ, ಮಣ್ಣಲ್ಲಿ ಕೊಡಲಿಕ್ಕಾಗೋದಿಲ್ಲ, ಆಗ ಏನು ಮಾಡ್ಬೋದು ಅಂತಂದರೆ ಮಳೆ ಬಿಡು ಕೊಟ್ಟ ಸಮಯ ನೋಡಿಕೊಂಡು ಆ ಒಂದು ಸಂದರ್ಭದಲ್ಲಿ ಅದು ಒಂದು ಚೇತರಿಕೆಯನ್ನು ಹೊಂದ್ಕೊಳ್ಳಿಕ್ಕೆ ಸಸ್ಯ ಪೋಷಣೆಯನ್ನು ನಾವು ಕೆಲವು ಟೈಮು ಸಿಂಪರಣೆ ಮುಖಾಂತರ ಮಾಡಬೇಕಾಗುತ್ತೆ. ಮತ್ತು ಈ ಗುಣಮಟ್ಟದ ಬೆಳೆ ಅರಿಶಿನ ಅಂತ ಹೇಳಿದ್ವು, ಇದರಲ್ಲಿ ತುಂಬ ಉತ್ತಮವಾದಂಥ ಪ್ರತಿಕ್ರಿಯೆ ಬರುತ್ತೆ, ಗುಣಮಟ್ಟದ ಇಳುವರಿ, ಹೆಚ್ಚಿನ ಇಳುವರಿ ಬರಬೇಕು ಅಂತಾರೆ. ಕೆಲವೊಮ್ಮೆ ಕೆಲವು ಸಂದಿಗ್ಧ ಪೋಷಕಾಂಶಗಳನ್ನ ನಾವು ಎಲೆಗಳ ಮುಖಾಂತರ ಸಿಂಪರಣೆ ಮುಖಾಂತರ ಕೊಟ್ಟಾಗ ಅದರ ಬಳಕೆ ಸಾಮರ್ಥ್ಯ ಹೆಚ್ಚಾಗಿ ಉತ್ತಮವಾದಂಥ ಟರ್ನ್ ಓವರು, ಅಂದರೆ ಇಳುವರಿ ಬರ್ತಕ್ಕಂಥ ಸಂಭವ ಇರ್ತದೆ. ಸೊ ಸಮಗ್ರ ನಿರ್ವಹಣೆ ಬಂದಾಗ ನಾನು ಆಗಲೇ ತಿಳಿಸಿದಾಗೆ ಮೊದಲನೇದಾಗಿ ಸಾವಯವ ಮೂಲದಲ್ಲಿ ಬೆಳೆಗಳಿಗೆ ಒದಗಿಸಬೇಕಾಗುತ್ತೆ. ಇದಕ್ಕೆ ಅರಿಶಿನಕ್ಕೆ ಶಿಫಾರಸು ಇರ್ತಕ್ಕಂಥ ಪ್ರತಿ ಎಕರೆಗೆ 8-10 ಟನ್ನಷ್ಟು ಉತ್ತಮವಾದಂಥ ಕಳೆದಂಥ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರನ ಕೊಡಬೇಕಾಗುತ್ತೆ. ಅದನ್ನು ನಾವು ಬಿತ್ತನೆ ಅಥವಾ ಗೆಡ್ಡೆಗಳನ್ನ ನಾಟಿ ಮಾಡಲಿಕ್ಕೂ 1 ವಾರ 5-7 ದಿನ ಮುಂಚಿತವಾಗಿ ಭೂಮಿಗೆ ಕೊಟ್ಟಾಗ ಏನಾಗುತ್ತೆ, ಇದು ಭೂಮಿನಲ್ಲಿ ಸ್ಥಿರೀಕರಣಗೊಂಡು ಮಿಲನವಾಗಿ ಮಣ್ಣಿನ ಕಣಗಳಿಗೆ ಉತ್ತಮವಾದಂಥ ಒಂದು ವಾತಾವರಣ ಸೃಷ್ಟಿ ಮಾಡಿ ಭೌತಿಕ ಆಗ್ಬೋದು, ರಾಸಾಯನಿಕ ಆಗ್ಬೋದು, ಜೈವಿಕ ಗುಣಧರ್ಮಗಳು ಹೆಚ್ಚಾಗುತ್ತೆ. ಜೀವಾಣುಗಳ ಸಂಖ್ಯೆ ಸಾಮಾನ್ಯ ಅಥವಾ ತುಂಬ ಉತ್ತಮವಾದಂಥ ಸಂಖ್ಯೆಗಳು ಬಂದು ಅಲ್ಲಿ ಜೀವರಾಸಾಯನಿಕಗಳು ಚೆನ್ನಾಗಾಗಿ ಉತ್ತಮವಾದಂಥ ಸಾವಯವ ಸೇಂದ್ರಿಯ ವಸ್ತುಗಳು ಉತ್ಪಾದನೆಯಾಗಿ ಮಣ್ಣಿನ ಒಂದು ಗುಣಮಟ್ಟ ಬೆಳೆಗಳು ಬೇರು ಬಿಡಲಿಕ್ಕೆ ಚೆನ್ನಾಗಿ ಸದೃಢವಾಗಿ ಬರಲಿಕ್ಕೆ ಸಾಕಾರ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ರಾಘವೇಂದ್ರ ಅವರೇ ಸರ್ ನಮಸ್ಕಾರ. ಎಷ್ಟು ಜಮೀನಿದೆ ತಮಗೆ? 9 ಎಕರೆ ಜಮೀನಿದೆ. ಏನೇನು ಬೆಳೆ ಬೆಳಿತೀವಿ? 9 ಎಕರೆ ಜಮೀನಲ್ಲಿ ಅರಿಶಿನ 1-4 ಎಕರೆ, ಕಬ್ಬು 1-4 ಎಕರೆ, ಗುತ್ತಿಗೆ ಜಮೀನಲ್ಲಿ ಬಾಳೆ ಮತ್ತು ತರಕಾರಿಗಳನ್ನ ಮಾಡ್ತೀವಿ ಸರ್. ಜಾಸ್ತಿ ಬಂದು ಕಬ್ಬು ಮತ್ತು ಅರಿಶಿನ. ಇರೋ ಜಮೀನು ಸಾಲದು ಅಂತ ಗುತ್ತಿಗೆ ಮಾಡ್ಕೊಂಡಿದ್ದೀರಾ? ಇಲ್ಲ ಸರ್, ಪಕ್ಕದಲ್ಲಿ ನಮ್ಮ ಚಿಕ್ಕಪ್ಪ ಅವ್ರದೇ ಸರ್. ಹೌದಾ? ನಮ್ಮ ಚಿಕ್ಕಪ್ಪ ಅವ್ರದೇ. ಎಷ್ಟು ವರ್ಷದಿಂದ ಅರಿಶಿನ ಬೆಳೀತಾ ಇದ್ದೀರಿ ಸರ್? ಅರಿಶಿನ ಬಂದು ನಾವು ಸ್ಟಾರ್ಟ್ ಮಾಡಿ 95 ಸರ್, 95 ಅರಿಶಿನ ಬೆಳೀತಾ ಇದ್ದೀನಿ. ಸಾವಯವ ಕೃಷಿ ಬಂದು 2011-12 ಅರಿಶಿನ ಸಾವಯವ ಕೃಷಿ ಮಾಡ್ತಾ ಇದ್ದೀನಿ. ಯಾತಕ್ಕೆ ಸಾವಯವಕ್ಕೆ ಬಂದ್ರಿ ಸರ್? ಕೆಮಿಕಲಲ್ಲಿ ಬೆಳೆದಾಗ ತುಂಬ ಚೆನ್ನಾಗಿ ಬರ್ತಾಯಿತ್ತು ಸ್ಟಾರ್ಟಿಂಗಲ್ಲಿ, ಮತ್ತೆ ಜಾಸ್ತಿ ಕೆಮಿಕಲ್ ಹಾಕಕ್ಕೆ ಹೋಗಿ ಇಳುವರಿ ಡೌನ್ ಹಾಕಕ್ಕೆ ಶುರು ಆಯಿತು ಸರ್. ಆಗ ನಮ್ಮ ತಂದೆಯವ್ರು ಏನು ಮಾಡಿದ್ರು, ಬೇಡ ಇದು ಸಾವಯವ ಕೃಷಿ ಮಾಡೋಣ, ನಮ್ಮ ತಂದೆಯವರು ಧೈರ್ಯ ಮಾಡಿ ಆಮೇಲೆ ಕೈ ಹಾಕಿದ್ದು 2011 ಸರ್. ಯಾವ ತರಹದ ಮಣ್ಣು ನಿಮ್ಮದು ಸರ್? ಇದು ಕಪ್ಪು ಮಣ್ಣು, ಕೆಂಪು ಮಣ್ಣು, ಸ್ವಲ್ಪ ಗುತ್ತಿಗೆ ಜಮೀನಲ್ಲಿ ಕೆಂಪು ಮಣ್ಣಿದೆ, ನಮ್ದ್ರಲ್ಲಿ ಸ್ವಲ್ಪ ಕಪ್ಪು ಬೂದು ಮಣ್ಣು ಇದೆ ಸರ್. ನೀವು ಅರಿಶಿನ ಬೆಳೆಯೋ ಜಮೀನು ಕಪ್ಪು ಮಣ್ಣು? ಇದು ಕೆಂಪು ಬೂದು ಮಣ್ಣು ಸರ್. ಬೂದು ಮಣ್ಣು, ಬೂದು ಮಣ್ಣು. ಓಕೆ. ಮಣ್ಣು ಪರೀಕ್ಷೆ ಏನಾದ್ರು ಮಾಡಿಸಿದ್ರಿ? ಮಣ್ಣು ಪರೀಕ್ಷೆ ಮಾಡಿಸಿದ್ರಿ. ಯಾವಾಗ ಮಾಡಿಸಿದ್ರಿ? 2021 ಮಾಡಿಸ್ತಾ ಇದ್ದೀನಿ ಸರ್. ಪ್ರತಿ ವರ್ಷನೂ ಮಾಡಿಸ್ತಾ ಇದ್ದೀನಿ. ಪ್ರತಿ ವರ್ಷನೂ ಮಾಡಿಸ್ತೀನಿ ಸರ್. ಓಕೆ, ಏನು ಹೇಳುತ್ತೆ ವರ್ಷದಿಂದ ವರ್ಷಕ್ಕೆ ನಿಮ್ಮ ಮಣ್ಣು ಯಾವ ರೀತಿ ಬದಲಾಗ್ತಾ ಇದೆ? ಬದಲಾಗ್ತಾ ಇದೆ ಸರ್. ಈಗ ಮೊದಲು 0 ಇತ್ತು, ಈಗ ಇಂಗಾಲ ಬಂದು 1.7-1.9 ಗಂಟೆ ಬಂದಿದೆ ಸರ್. ಈಗ ಚೆನ್ನಾಗಿ ಬರ್ತಾ ಇದೆ ಸರ್. ಈಗ ಸಾವಯವ ಇಂಗಾಲದ ಪ್ರಮಾಣ ಹೆಚ್ಚಾಗ್ತಾ ಇದೆ ಸರ್. ಇವಾಗ ಹೆಚ್ಚಾಗ್ತಾ ಇದೆ. ಹೆಚ್ಚಾಗ್ತಾ ಇರೋದಕ್ಕೆ ಕಾರಣ ಏನು ಸರ್? ಸಾವಯವಕ್ಕೂ ನಾವು ಏನು ಫಲವತ್ತೆ ಮಾಡೋಕ್ಕೆ ಏನು ಗೊಬ್ಬರ ಕೊಡ್ತೀವಿ ಸರ್, ಅದ್ರ ಮೇಲೆ ಆಗ್ತಾ ಇದೆ ಸರ್. ಈಗ ಆಯ್ತರಪ್ಪ, ಅರಶಿನಕ್ಕೆ ಏನೇನು ಗೊಬ್ಬರ ಕೊಡ್ತೀರಿ ಹೇಳಿ? ಭೂಮಿನ ಫಸ್ಟ್ ಸಿದ್ಧತೆ ಮಾಡ್ಕೋಬೇಕು ಸರ್. ಯಾವ ರೀತಿ ಮಾಡ್ತೀರಿ ಅಂದರೆ ಭೂಮಿನ ನಾವು ಅರಶಿನ ಹಾಕೋದು ಒಂದು 2 ತಿಂಗಳಂತೆ ಇದನ್ನು ಧಾನ್ಯಗಳನ್ನ ಬಿತ್ತೀವಿ, ಅಂದರೆ ಸೆಣಬು, ಉದ್ದು, ಅಲಸಂದೆ, ಎಣ್ಣೆಕಾಳುಗಳನ್ನ ಒಂದು ಎಕರೆಗೆ 20 ಕೆಜಿ, ಒಂದು ಮಿನಿಮಮ್ ಒಂದೊಂದು ಎಕರೆಗೆ 20 ಕೆಜಿನ ಬಿತ್ತನೆ ಮಾಡಿ ಅದನ್ನು ಹೂ ಬರೋಕ್ಕೂ ಮೊದಲು ಲೋಟ್ರಿ ಹೊಡಿಸ್ತೀನಿ ಸರ್. ಅದು ಭೂಮಿಗೆ ಅದ ಮಾಡ್ತೀವಿ ಫಸ್ಟು. ಅದಾದಮೇಲೆ ಅರಶಿನ ಹಾಕೋದು ಒಂದು 10 ಜನ 12 ಜನ ಅಂತ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ. ಒಂದು 8 ಟ್ರ್ಯಾಕ್ಟ್ರು ಹಾಕಿ ಹಾಕ್ತೀವಿ. ಅದು ನಮ್ಮದೇ ಗೊಬ್ಬರ. ಹಸುಗಳು ಇದೆಯಾ? ಇದೆ ಸರ್, ಎಮ್ಗಲಿವೆ. ಎಷ್ಟು ಹಸುಗಳು? ಎಮ್ಮ 1-4 ಇವೆ, ನಾಡಸುಗಳು 3 ಇವೆ, ಕುರಿಗಳೊಂದು 30-35 ಇದೆ ಸರ್. ಓಹೋ, ನಿಮ್ಮ ಗೊಬ್ಬರ ಸಾಕಾಗುತ್ತೆ? ಸಾಕಾಗುತ್ತೆ ಸರ್. ಎಷ್ಟು ಟ್ರ್ಯಾಕ್ಟರ್ ಹಾಕ್ತೀನಿ ಅಂದ್ರೆ? 8 ಟ್ರ್ಯಾಕ್ಟರ್ ಸರ್. 1 ಎಕರೆಗೆ? 1 ಎಕರೆಗೆ ಸರ್. 4 ಎಕರೆ ಅಂದ್ರೆ 32 ಟ್ರ್ಯಾಕ್ಟರ್ ಹಾಕ್ತೀವಿ. 32 ಟ್ರ್ಯಾಕ್ಟರ್ ಸರ್. ಆಗುತ್ತೆ ಅಷ್ಟೊಂದು? ಎರವಲು ಗೊಬ್ಬರ ಮಾಡ್ತೀವಿ ಸರ್. ಅದ್ರ ಜೊತೆ ಎರವಲು ಗೊಬ್ಬರ ಮಾಡ್ತೀವಿ, ಮತ್ತೆ ನಮ್ದು ಆಲಮನೆ ಬೂದಿ ಇದೆ ಸರ್, ಬೆಲ್ಲದಲ್ಲಿ ಬರ್ತಕ್ಕಂಥ ಬೂದಿ ಇದೆ, ಅದನ್ನ ಅಲ್ಲಿ ಮಿಕ್ಸ್ ಮಾಡ್ತೀವಿ ಸರ್. ಆಲೆಮನೆ ಬೂದಿ ಅಂದ್ರೆ ನೀವು ಬೆಲ್ದಲ್ಲಿ ಮೇಲ್ಗಡೆ ಗಶ್ ತೆಗಿತಿರಲ್ಲ, ಅದು ಬೂದಿ ಸರ್, ಕೆಳಗಡೆ ಬೆಂದು ಉದುರುತ್ತಲ್ಲ ಸರ್, ಆ ಬೂದಿ ಸರ್, ಅದನ್ನ ಒಲೆಗಾಕೋ ಬೂದಿ ಸರ್, ಅದನ್ನ ಕೊಟ್ಟೆಗೆ ಗೊಬ್ಬರಕ್ಕೆ ಮಿಕ್ಸ್ ಮಾಡ್ತೀನಿ ಸರ್. ಆಯ್ತು. ಅದು ಮಿಕ್ಸ್ ಮಾಡಿದಾಗ ಜಾಸ್ತಿ ಆಗುತ್ತೆ. ಮತ್ತೆ ಏನು ಮಾಡ್ತೀನಿ ಅಂದ್ರೆ ಈ ಮಳೆಗಾಲ ಬಂದಾಗ ಈ ಬೇರೆ ಕಡೆ ಸೊಪ್ಪುಗಳು ಇರ್ತದೆ ಸರ್, ಯಾಕೋ ಸೊಪ್ಪು, ಅಮ್ಮನ ಸೊಪ್ಪು ಅಂತ ಇರುತ್ತೆ, ಅದನ್ನ ಕಟಾವ್ ಮಾಡ್ಕೊಂಡು ತಿಪ್ಪಲ್ಲಿ ಹಾಕ್ತೀನಿ ಸರ್, ಒಂದು ಪಡಿ ಹಾಕ್ತೀನಿ, ಅದ್ರ ಮೇಲೆ ಪುನಃ ತಪಸ್ಸುರಿತೀನಿ. ಹಾಗೆ ಗೊಬ್ಬರ ಜಾಸ್ತಿ ಆಗುತ್ತೆ, ಇಲ್ಲಾದ್ರೆ ನಿಮಗೆ ಸಿಗಲ್ಲ, ಅಷ್ಟು ಗೊಬ್ಬರ ಸಿಗಲ್ಲ. ಆಯ್ತು. ಎಷ್ಟು ದಿನ ಮುಂಚೆ ಹಾಕ್ತೀರಿ ಕೊಟ್ಟಿಗೆ ಗೊಬ್ಬರ? 8-9 ದಿನ ಸರ್. ಹೌದಾ? ಹೌದು ಸರ್. ನಾಟಿ ಮಾಡಕ್ಕೂ ಮೊದಲು ಲಾಸ್ಟ್ ಉಳುಮೆ ಸರ್. ಅಂದ್ರೆ ಫಸ್ಟ್ ನೀವು 20 ಕೆಜಿ ಬೀಜ ಬಿತ್ಕೋತೀರಿ? ಹೌದು ಸರ್. 20 ಕೆಜಿ ಬೀಜ 45 ದಿವಸ ಆದ್ಮೇಲೆ ಉಳುಮೆ ಮಾಡ್ತೀವಿ. ಉಳುಮೆ ಮಾಡ್ತು ಲೋಟ್ರಿ ಹೊಡಿಸ್ತೀನಿ ಸರ್. ಆಯ್ತು. ಅದು ಉಳುಮೆ ಮಾಡಿದ ತಕ್ಷಣ ಕೊಟ್ಟಿಗೆ ಗೊಬ್ಬರ ಹಾಕ್ತೀರಿ? ಇಲ್ಲ, 1 ವಾರ ಆದ್ಮೇಲೆ ಸರ್. 1 ವಾರ ಬಿಟ್ಟು ಕೊಟ್ಟಿಗೆ ಗೊಬ್ಬರ ಹಾಕ್ತೀರಿ? ಲಾಸ್ಟ್ ಉಳುಮೆ ಸರ್. ಲಾಸ್ಟ್ ಉಳುಮೆ ಇನ್ನೇನು ಅರಶಿನ ಹಾಕ್ಬೇಕು ಅನ್ನೋದಾಗ ಲಾಸ್ಟ್ ಉಳುಮೆಗೆ ಅದನ್ನ ಕೊಟ್ಟಿಗೆ ಗೊಬ್ಬರ ಕೊಟ್ಟು ಬೆಡ್ ಮಾಡಿಸ್ತೀವಿ. ಯಾವ ರೀತಿ ಬೆಡ್ ಮಾಡ್ತೀರಿ? ಟ್ರ್ಯಾಕ್ಟರ್ ಚಿಕ್ಕ ಟ್ರ್ಯಾಕ್ಟರ್ ಮಾಡಿಸ್ತೀವಿ, ಇಲ್ಲ ನಮ್ಮ ಏರ್ಗಳಲ್ಲೂ ಬೆಡ್ ಮಾಡಿಸ್ತೀವಿ. 3 ಅಡಿಗೊಂದು ಬೆಡ್ ಸರ್. ಆಯ್ತು. 3 ಅಡಿಗೊಂದು ಬೆಡ್ ಮಾಡಿಸ್ತೀವಿ. ಆಮೇಲೆ ಅದನ್ನ ಏನ್ ಮಾಡ್ತೀವಿ ಸರ್, ನಾವು ನಾಟಿ ಮಾಡ್ಬೇಕಾದ್ರೆ ಗಣಜೀವಾಮೃತ ಅಂತ ಮಾಡ್ಕೋತೀವಿ ಸರ್. ಸ್ವಲ್ಪ ಮುದ್ದೆ ಯಾಕನ್ನ ಮಾಡಿ ಬೆಲ್ಲ ಹಾಕಿ ಹಸಿಟ್ಟು ಹಾಕಿ ಅದನ್ನ ಕಲಸಿ 1 ವಾರ ಅಂತ ಇಟ್ಕೊಂಡಿರ್ತೀವಿ. ಘನಜೀವಾಮೃತ? ಹೌದು ಸರ್, ಘನಜೀವಾಮೃತ ಅಂತ ಅದನ್ನ ಮಾಡಿ ಇಟ್ಕೊಂಡಿರ್ತೀನಿ ಸರ್. ಅದನ್ನ ಅರಶಿನ ಹಾಕ್ಬೇಕಾದ್ರೆ ಮುಂದೆ ಅರಶಿನ ಹಾಕ್ತಿರ್ತಾರೆ, ಅದ ಹಿಂದ್ಗಡೆ ಅದನ್ನ ಇಟ್ತೀನಿ ಸರ್. ಎಲ್ಲಿ? ಬೆಡ್ಡಿನ ಮೇಲೆ. ಅರಶಿನ ಮೇಲೆ ಅದನ್ನ ಇಟ್ಬಿಟ್ಟು ಪುನಃ ಮೊನ್ನೆ ಏರ್ ಹಾಕ್ತೀವಿ. ಅದನ್ನೇನು ಉಂಡೆ ತರ ಮಾಡ್ಕೊಂಡ್ರೆ? ಉಂಡೆ ರೀತಿ ಮಾಡಿ ಇಟ್ಕೊಂಡ್ರೆ ಘನಜೀವಾಮೃತ? ಹೌದು ಸರ್, ಘನಜೀವಾಮೃತ ಉಂಡೆ ರೀತಿ ಮಾಡಿ ಇಟ್ಕೊಂಡ್ರೆ ಆಮೇಲೆ ಹಾಕ್ಬೇಕಾದ್ರೆ ಪುಡಿ ಮಾಡ್ಕೊಳ್ಳೋದು ಸರ್. ಅದು ಮಾಡಿ ಇಟ್ಕೊಂಡಿರೋದು ಸರಿ, ಹಾಕ್ಬೇಕು ಅಂದ್ರೆ ಪುಡಿ ಮಾಡ್ಕೊಳ್ಳೋದು. ಅಂದ್ರೆ ಅರಶಿನ ಇಟ್ಬಿಟ್ಟು ಅದ್ರ ಮೇಲೆ ಪುಡಿ ಉದುರಿಸ್ತೀವಿ ಅದ್ರ ಮೇಲೆ ಮಣ್ಣಾಕ್ತೀವಿ. ಅದ್ರ ಮೇಲೆ ಮತ್ತೆ ಮಣ್ಣಾಕ್ತೀವಿ ಸರ್. ಆಗ ಏನಾಗುತ್ತೆ, ಮಣ್ಣು ಹಾಕಿದಾಗ ಏನಾಗುತ್ತೆ, ಬಿಸಿಲಿಗೆ ಕಾಯಿಲ್ಲ ಸರ್ ಅರಶಿನ. ಅರಶಿನ ಬಿಸಿಲು ಕಾದಾಗ ಏನಾಗುತ್ತೆ, ಮೇಲಿನ ಬಿಸಿಲು ಕಾಯ್ತು ಅಂತಂದಾಗ ಹುಟ್ಟು ಬರಲ್ಲ, ಎಲ್ಲ ಬೆಂದೋಗ್ಬಿಡುತ್ತೆ. ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕ್ರೆ ಲೇಟ್ ನೀರು ಕೊಟ್ಟರು ಕೂಡ ನಮ್ಗೆ ಅನುಕೂಲ ಆಗುತ್ತೆ, ಇಲ್ಲ ಅಂದ್ರೆ ಬೆಂದೋಗ್ಬಿಡುತ್ತೆ ಸರ್. ಅರಶಿನ ಬಿಸಿಲು ನೀರು ಯಾವ ರೀತಿ ಕೊಡೋದು ನೀವು? ಡ್ರಿಪ್ ಅಲ್ಲಿ ಸರ್. ಡ್ರಿಪ್ ಅಲ್ಲಿ ಸರ್. ಈ 3 ಅಡಿ ಸಾಲಿನಲ್ಲಿ 2 ಸಾಲ ಅರಶಿನ ಹಾಕ್ತೀರಾ? 7 ಸಾಲ ಅರಶಿನ ಸರ್. ಅಲ್ಲಿ 7 ಸಾಲ ಈರುಳ್ಳಿ, ಮತ್ತೆ 7 ಸಾಲ ಅರಶಿನ ಸರ್. ಹಾಗೆ ಹೇಳಿ, ಈರುಳ್ಳಿನೂ ಬೆಳೀತೀರಿ? ಈರುಳ್ಳಿ ಬೆಳೀತಿ ಸರ್, ಅರಶಿನ ಜೊತೆ. ಅರಶಿನ ಸರ್ ಈರುಳ್ಳಿ ಬೆಳೆ, ಅದು 7 ತಿಂಗಳು ಬರುತ್ತಲ್ಲ ಸರ್. ರಾಜೀರುಳ್ಳಿ ಅಂತೀರ? ಹೌದು ಸರ್, ಅದು ಸರ್. ಅಲ್ವಾ, 7 ತಿಂಗಳು ಬರುತ್ತೆ, ಬಂದ್ಮೇಲೆ ಅದನ್ನ ಮತ್ತೆ ವ್ಯವಸಾಯ ಮಾಡ್ಬಿಡುದು ಅರಶಿನಕ್ಕೆ ಅಂತ. ಅರಶಿನದ ಸಾಲಲ್ಲ ಈರುಳ್ಳಿ ಹಾಕ್ತೀರಾ ಅಥವಾ? ಇಲ್ಲ ಸರ್, ಅರಶಿನ ಸಾಲಲ್ಲ ಸರ್. ಅರಶಿನದ ಸಾಲಲ್ಲಿ ಸಾಲ ಫಸ್ಟ್ ಅರಶಿನ ಹಾಕಿ ಮಣ್ಣಾಕಿರ್ತೀವಿ, ಮೇಲೆ ಈರುಳ್ಳಿ ಕುಣಿಸ್ಬಿಡ್ತೀವಿ. ಈರುಳ್ಳಿ ಬಂದ್ಬಿಡುತ್ತೆ, ಅರಶಿನ ನಿಧಾನ ಆಗುತ್ತೆ ಬರೋದು. ಈಗ ನೀವೇನು ಪೋಷಕಾಂಶ ಕೊಡ್ತಿರಲ್ಲ ಸರ್, ಇದು ಈರುಳ್ಳಿ ಫಸ್ಟ್ ತಗೊಂಬಿಟ್ಟು ಅರಶಿನ ಕಡಿಮೆ ಆಗುತ್ತೆ ಅಂತ ಏನು ಅನ್ಸಲ್ವಾ? ಇಲ್ಲ ಸರ್, ಅರಶಿನ ಈರುಳ್ಳಿ ತೆಗೆದ ಮೇಲೆ ನಾವು ಜೀವಾಮೃತ ಮತ್ತೆ ಇದು ಟೈಕರೋಮ ಸುಡಮಣಸು ವೇಸ್ಟಿಂಗ್ ಅಪಜರ್ ಮಾಡ್ತೀವಿ, ಮತ್ತೆ ಎಲ್ಲ ಕಷಾಯ ಮಾಡ್ಕೊಂಡಿದ್ದೀನಿ ಸರ್. 10x10 ಒಂದು ತೊಟ್ಟಿ ಮಾಡಿದ್ದೀವಿ, ಅಲ್ಲಿ ಎಲ್ಲ ಥರ ಸೊಪ್ಪುಗಳನ್ನ ಉಣಿ ಹಾಕ್ತೀವಿ ಸರ್. ಫಸ್ಟ್ ಸ್ಟಾರ್ಟಿಂಗಲ್ಲಿ ಉಣಿ ಹಾಕಿರ್ತೀವಿ, ಅದಕ್ಕೆ ಎಲ್ಲ ಕೊಟ್ಟಿಗೆ ಗೊಬ್ಬರ 1 ಚೀಲ, ಎರವಲು ಗೊಬ್ಬರ 1 ಚೀಲ, ಕೋಳಿ ಗೊಬ್ಬರ, ನಾಡು ಕೋಳಿ ಗೊಬ್ಬರ ಸಿಕ್ಕಿದ ಹತ್ರ ತಗೊಂಡು ಅದೊಂದು ಚೀಲ ಎಲ್ಲ ಹಾಕಿ ಅದನ್ನ ಲಿಕ್ವಿಡ್ ರೀತಿ ಮಾಡ್ತೀವಿ ಸರ್. ಅದು ರಸ ಎಳಿಬೇಕಷ್ಟೇ, ತೊಟ್ಟಿಗೆ ಹಾಕ್ಬಿಟ್ಟು ನೀರು ತುಂಬಿಟ್ರೆ ಅದು ರಸ ಡೈಜೆಸ್ಟರ್ ತೊಟ್ಟಿ ಸರ್, ಜೀವಸಾರ ಘಟಕ ಸರ್. ಅದನ್ನ ಏನಾಗುತ್ತೆ ಅಂದ್ರೆ ಅಲ್ಲಿಗೆ 100 ಲೀಟರ್ ಗಂಜಲ ಹಾಕ್ತೀವಿ, 100 ಲೀಟರ್ ಬಜ್ಜಿ ಹಾಕಿರ್ತೀವಿ. ಗಂಜಲ ಪ್ರತ್ಯೇಕವಾಗಿ ಸಂಗ್ರಹಿಸ್ತೀರಾ? ಎಲ್ಲ ಎಲ್ಲ ಕಡೆ ಎಲ್ಲಿ ದನ ಕಟ್ಟಿ ಹಾಕ್ತೀನಿ ಸರ್, ಎಲ್ಲ ಕಡೆ ಒಂದು ಸ್ಟೋರೇಜ್ ಮಾಡ್ಕೊಂಡಿದ್ದೀವಿ, ಎಲ್ಲ ತೊಟ್ಟಿ ಕಟ್ಟಿ ಎಲ್ಲ ಅಲ್ಲಿ ಬಂದು ಗಂಜಲ ಸ್ಟಾಕ್ ಆಗುತ್ತೆ ಸರ್. ನಮ್ಗೆ ಬೇಕಾದ ಉಪಯೋಗಿಸ್ಕೋತೀವಿ, ಇಲ್ಲಾಂದ್ರೆ ಅಲ್ಲೇ ಸ್ಟಾಕ್ ಇರುತ್ತೆ ಸರ್. ಅದು ಯೋಗೀಶ್ ಅವರೇ, ಈಗ ಆರಂಭದಲ್ಲಿ ಅವರು ಮಣ್ಣು ಪರೀಕ್ಷೆ ಬಗ್ಗೆ ಮಾತಾಡಿದ್ರು. ಈಗ ಅವರ ಕೃಷಿ ಪದ್ಧತಿಯಿಂದ ಸಾವಯವ ಇಂಗಾಲದ ಪ್ರಮಾಣ ಜಾಸ್ತಿ ಆಗ್ತಿದೆ ಅನ್ನೋ ಇದರಲ್ಲಿ ಹೋಗ್ತಾ ಹೋಗ್ತಾ ಹೋಗ್ತಾ ಮಣ್ಣಿನ ಗುಣಧರ್ಮ ಕ್ಷೀಣಿಸ್ತು ರಾಸಾಯನಿಕ ಹೆಚ್ಚಾಗಿ ಬಳಸಿದಾಗ. ಆಗ ಅವ್ರಿಗೆ ಸಾವಯವ ಒಂದು ಅರಿವು ಆಯಿತು. ಮನೆಯಲ್ಲಿ ಜಾನುವಾರುಗಳು ಇದ್ವು, ಮೇವಿನ ಹುಲ್ಲು ಬೆಳೀತಿದ್ರು, ದ್ವಿದಳ ಧಾನ್ಯಗಳನ್ನೆಲ್ಲ ಬೆಳೀತಿದ್ರು ಅವ್ರು ತಿಳಿಸಿದಾಗೆ. ಸೊ ಯಾಕೆ ನಾವು ಜಾನುವಾರುಗಳನ್ನ ಉಪಯೋಗ ಮಾಡ್ಕೊಂಡು ಮಾಡಬಾರ್ದು ಅಂತ ನಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ಪರೀಕ್ಷೆ ಮಾಡಿಸಿದಾಗ ನಮಗೆ ಅದರಲ್ಲಿ ಕಂಡುಬಂತದ್ದು ಏನು ಅಂತಂದರೆ ಈ ಕರಗುವ ಲವಣಾಂಶಗಳು ಅಷ್ಟು ಮಟ್ಟದಲ್ಲಿ ಅಪೇಕ್ಷಿತ ಮಟ್ಟದಲ್ಲಿ ಇರಲಿಲ್ಲ. ಸಾವಯವ ಇಂಗಾಲದ ಅಂಶನೂ ತುಂಬ ಕಡಿಮೆ ಇತ್ತು. ಏನು ಮಧ್ಯಮ ವರ್ಗ ಅಂತ ಹೇಳ್ತೀವಿ ಅದಕ್ಕಿಂತ ಕೆಳಗಡೆ ಇತ್ತು, 0.3-0.4 ಅಂತ ಹೇಳ್ತೀವಿ ಪರ್ಸೆಂಟೇಜು ಅಷ್ಟಿತ್ತು. ನಂತರ ಅವರು ಈ ಒಂದು ಕೌಶಲ್ಯ ತರಬೇತಿಯಲ್ಲಿ ಈ ಸಾವಯವ ಪರಿಕರಗಳನ್ನ ಉತ್ಪಾದನೆ ಮಾಡೋದನ್ನ ಇನ್ನೂ ವ್ಯವಸ್ಥಿತವಾಗಿ ಕಲ್ತ್ಕೊಟ್ರು. ಮುಂಚೆ ಬಳಸ್ತಿದ್ರು, ಈಗೇನು ಅವರು ಜೀವಸಾರ ಘಟಕಗಳು ಅವೆಲ್ಲ ಮಾಡೋದೆಲ್ಲ ಹೇಳಿದ್ರು, ಅದನ್ನೆಲ್ಲ ನಮ್ಮ ಕೌಶಲ್ಯ ತರಬೇತಿನ ತಿಳ್ಕೊಂಡು ಇವನ್ನೆಲ್ಲ ಮಣ್ಣಿಗೆ ಯಥೇಚ್ಛವಾಗಿ ಅನ್ನೋದಕ್ಕಿಂತ ಏನು ಸಾಮಾನ್ಯ ಶಿಫಾರಸಿದೆ ಅದನ್ನು ವ್ಯವಸ್ಥಿತವಾಗಿ ಬಳಸ್ತಾ ಬಳಸ್ತಾ ಬಂದಾಗೆ ಈಗ ಆಲ್ರೆಡಿ ಅವ್ರು ಹೇಳಿದಾಗ 2017-18 ಅವರು ಸಾವಯವಕ್ಕೆ ಸ್ವಿಚ್ ಆದರು. ಇವತ್ತಿಗೆ ಇದು 5-6 ಆಗಿದೆ. 2-3 ಕನ್ವರ್ಷನ್ ಪೀರಿಯಡ್, ಬದಲಾವಣೆ ಒಂದು ಏನು ಅವಧಿ ಅಂತ ಹೇಳ್ತೀವಿ. ಈ ಅರ್ಶನ ಬೆಳೆನಲ್ಲಿ 2-3 ಅದು ಕನ್ವರ್ಷನ್ ಆಗುತ್ತೆ. ಹಂತ ಹಂತವಾಗಿ ಅವ್ರಿಗೆ ಈಗ 6 ನೋಡಿ, ಮೊದಲಿದ್ದಂಥ ಈಗ ಒಂದು 0.4-0.5 ಏನಿತ್ತು ಕಡಿಮೆ ಇಂಥದ್ದಲ್ಲಿ ಇದ್ದು ಈಗ ಮಧ್ಯಮ ಮತ್ತು ಅಧಿಕ ಹಂತಕ್ಕೆ ಬಂದಿದೆ. 0.7-0.9 ಈ ರೀತಿ ನಮಗೆ ಅವರು ಸೀಸನ್ ಆದಾಗ ಪರೀಕ್ಷೆ ಮಾಡಿಸಿದಾಗ ಕಂಡು ಬಂದಿದೆ. ಒಟ್ಟಾರೆಯಾಗಿ ಏನು ಹೇಳ್ಬೋದು ಅಂತಂದರೆ ಇವರು ವಿವಿಧ ಮೂಲಗಳಿಂದ ಸಾವಯವ ಪರಿಕರಗಳನ್ನ ಬಳಸ್ತಾ ಇರೋದ್ರಿಂದ, ಅದರಲ್ಲೂ ಮುಖ್ಯವಾಗಿ ಅಣುಜೀವಿ ಗೊಬ್ಬರಗಳನ್ನ ಬಳಸ್ತಾರೆ. ಅಣುಜೀವಿ ಗೊಬ್ಬರಗಳು ನಮ್ಮಲ್ಲೇ ಸಿಗ್ತಕ್ಕಂಥ ಟ್ರೈಕೋಡರ್ಮ ಆಗ್ಬೋದು, ಸೂಡೋಮೋನಾಸ್ ಆಗ್ಬೋದು, ಮತ್ತು ರಂಜಕ ಕರಗಿಸುವ ಜೀವನ ಇವನ್ನೆಲ್ಲ ಬಳಸಿದಾಗ ಏನಾಗುತ್ತೆ ಸಾವಯವ ಪರಿಕರಗಳು ಅವರಾಗಲೇ ಹೇಳಿದ್ರು, ಎಕ್ಕದ ಸೊಪ್ಪಾಗ್ಬೋದು, ಅಂಬಳ್ಳಿ ಆಗ್ಬೋದು, ಈ ಥರ ಆಮೇಲೆ ದ್ವಿದಳ ಧಾನ್ಯದ್ದು ಹಿಟ್ಟುಗಳನ್ನೂ ಬಳಸ್ಕೊಂಡು ಹಲವಾರು ಪರಿಕರಗಳನ್ನ ಮಾಡಿದಾಗ ಏನಾಗುತ್ತೆ ಅವು ಸೇಂದ್ರಿಯ ವಸ್ತುಗಳ ಪರಿವರ್ತನೆಗೊಂಡು ಅವರು ಇನ್ನೂ ಅಂತ ಹೇಳಿದ್ರು ವೇಸ್ಟ್ ಡಿಕಂಪೋಸರ್ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಅದು ಏನು ಅಂದ್ರೆ ಈ ಅರಿಶಿನದಲ್ಲಿ ಸರ್ ಪ್ರಮುಖವಾಗಿ ನಾವು ಹೊದಿಕೆನ ಶಿಫಾರಸು ಮಾಡ್ತೀವಿ. ಈ 1.5 ಅಂತರ ಸಾಲಲ್ಲಿ ಏನಿದೆ ಮತ್ತೆ ಈರುಳ್ಳಿ ಹಾಕಿದ್ರು ಹಾಕದೇ ಇದ್ದ ಪಕ್ಷದಲ್ಲಿ ಅವರಿಗೆ ಹೊದಿಕೆಗಳನ್ನ ಅಂದ್ರೆ ಮಲ್ಚ್ ಅಂತ ಹೇಳ್ತೀವಿ, ಬಯೋಮಲ್ಚ್ ಅಂತ ಹೇಳ್ತೀವಿ, ಈ ಭತ್ತದ ಹುಲ್ಲು ಆಗ್ಬೋದು ಅಥವಾ ಯಾವುದೇ ಒಂದು ಸಸ್ಯತ್ಯಾಜ್ಯ ವಸ್ತುಗಳು, ಇವರು ಏನು ಜಮೀನ ಸಿಗುತ್ತೆ ಅವು ಹೂ ಬಿಟ್ಟಿರಬಾರ್ದು ಅಥವಾ ಬೀಜ ಬಿಟ್ಟಿರಬಾರ್ದು ಅಂಥದ್ದು ಸಸ್ಯತ್ಯಾಜ್ಯ ವಸ್ತುಗಳು ಮುಖ್ಯವಾಗಿ ಗೊಬ್ಬರದ ಗಿಡಗಳು ಇರಿಸಿಡಿ ಆಗ್ತಾರೆ ಜಮೀನಿನ ಸುತ್ತ, ಅವರು ಗೊಬ್ಬರದ ಗಿಡಗಳು ಇರಿಸಿಡಿ ಆ ಸೊಪ್ಪುಗಳನ್ನೆಲ್ಲ ತಂದು ಭತ್ತದ ಹುಲ್ಲು ತುಂಬ ಉಳಿದು ಬಂದದ್ದು ಇವನ್ನೆಲ್ಲ ಸಾಲುಗಳ ಮಧ್ಯೆ ಹೊದಿಕೆಯಾಗಿ ಕೊಟ್ಟಾಗ ಏನಾಗುತ್ತೆ ಅವು ಒಂದು ಟೆಂಪ್ರೇಚರ್ ಸ್ಟೆಬಿಲೈಸ್ ಮಾಡುತ್ತೆ, ಉಷ್ಣಾಂಶನ ಒಂದು ಉತ್ತಮವಾದಂಥ ಸ್ಥಿತಿಲಿ ಕಾಪಾಡಿಕೊಂಡು ಮತ್ತು ತೇವಾಂಶನೂ ಹೆಚ್ಚಿಗೆ ಆರೋಗ್ಯದಾಗೆ ಭೂಮಿಯಲ್ಲಿ ಅದನ್ನು ಸಂರಕ್ಷಿಸಿ ಮೇಲ್ಮೈ ವಾತಾವರಣ ಏನಿದೆ ಮಣ್ಣಿನ ವಾತಾವರಣ ಉತ್ತಮವಾದಂಥ ಒಂದು ವಾತಾವರಣ ಸೃಷ್ಟಿಯಾಗಿ ಅಲ್ಲಿ ಎಲ್ಲ ಕ್ರಿಯೆಗಳು ಜೀವರಾಸಾಯನಿಕ ಕ್ರಿಯೆಗಳು ಉತ್ತಮವಾಗಿ. ಸೊ ಈ ಹೊದಿಕೆನ ಅವರು ಏನು ಮಾಡ್ತಾನೆ ಅಂದರೆ ಕಳಿಸ್ಲಿಕ್ಕೆ ಈ ವೇಸ್ಟ್ ಡಿಕಂಪೋಸರ್ ಅಥವಾ ತ್ಯಾಜ್ಯ ವಿಘಟಕ ಅಂತ ಹೇಳ್ತೀವಿ. ಇದು ಏನು ಅಂತಂದರೆ ಸೂಕ್ಷ್ಮಜೀವಿಗಳ ಮಿಶ್ರಣ ಸರ್, ಹಲವಾರು ಸೂಕ್ಷ್ಮಜೀವಿಗಳು ಉಪಯುಕ್ತ ಸೂಕ್ಷ್ಮಜೀವಿಗಳು ಏನಿದ್ದಾವೆ ಈ ಸಸ್ಯ ತ್ಯಾಜ್ಯ ವಸ್ತುಗಳು ಪ್ರಾಣಿ ತ್ಯಾಜ್ಯ ವಸ್ತುಗಳು ಅವು ವಿಘಟನೆಗೊಂಡು ಸಸ್ಯಗಳಿಗೆ ಲಭ್ಯ ರೂಪಕ್ಕೆ ಪರಿವರ್ತನೆ ಆಗುತ್ತೆ, ಅದರಲ್ಲಿ ಹಲವಾರು ಕಿಣ್ವಗಳು ಬರುತ್ತೆ ಮತ್ತೆ ಸಾರಗಳು ಉತ್ಪಾದನೆ ಆಗುತ್ತೆ. ಅದು ನಮ್ಮಲ್ಲಿ ವೇಸ್ಟ್ ಡಿಕಂಪೋಸರ್ ಅಂತ ನಾವು ಧಾರವಾಡ ಮತ್ತೆ ರಾಯಚೂರು ಕಡೆಯಿಂದ ಅಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳು ಉತ್ಪಾದನೆ ಮಾಡ್ತಾರೆ, ಅದನ್ನು ಕೂಡ ತರಿಸಿ ಇಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀವಿ. ಮತ್ತೆ ನಮ್ಮಲ್ಲಿ ಮಂಡ್ಯದಲ್ಲಿ ಒಂದು ಈ ಒಂದು ಏನು ಒಂದು ಕಲಿಕಾ ಕಾರ್ಯಕ್ರಮ ಇದೆ, ICR ಇಂದ ಕೊಟ್ಟಿರ್ತಕ್ಕಂಥದ್ದು ಸೂಕ್ಷ್ಮ ಜೀವಿಗಳನ್ನ ಉತ್ಪಾದನೆ ಮಾಡ, ಅಲ್ಲೂ ಕೂಡ ತ್ಯಾಜ್ಯ ವಿಘಟಕಗಳು ಸಿಗುತ್ತೆ. ಈಗ ಕಬ್ಬಿನ ತರಗನ ತ್ಯಾಜ್ಯ ವಿಘಟಕ ಮಾಡತಕ್ಕಂಥ ಸೂಕ್ಷ್ಮ ಜೀವಿಗಳನ್ನೇ ಪ್ರತ್ಯೇಕವಾಗಿ ಮಾಡಿದ್ದಾರೆ ಮಿಶ್ರಣನ, ಅದನ್ನೆಲ್ಲ ತಂದು ನಾವು ನಮ್ಮಲ್ಲಿ ಮಾರಾಟ ವ್ಯವಸ್ಥೆ ಮಾಡಿದ್ದೀವಿ ನಮ್ಮ ವಿಶ್ವವಿದ್ಯಾಲಯ ಸಿಗ್ತಕ್ಕಂಥದ್ದು. ಸೊ ಇವನ್ನೆಲ್ಲ ಬಳಕೆ ಮಾಡಿದಾಗ ಏನಾಗುತ್ತೆ 2-3 ಅವು ಕಳೆತು ಆ ಪಿರಿಯಡ್ನಲ್ಲಿ ಆ ಹಂತದಲ್ಲಿ ಕಳೆಗಳು ಬರಲಿಕ್ಕೆ ಬಿಡೋದಿಲ್ಲ. ಸೊ ಪೋಷಕಾಂಶ ಉಳಿತಾಯ ಆಯಿತು, ಭೂಮಿನಲ್ಲೇ ಇದೆ ಪೋಷಕಾಂಶ, ನಷ್ಟ ಆಗಲಿಲ್ಲ. ಆಮೇಲೆ ವಾತಾವರಣ ನಾನು ಹೇಳಿದಾಗ ತೇವಾಂಶ ಮತ್ತು ಉಷ್ಣಾಂಶಗಳನ್ನ ಒಂದು ಸ್ಥಗಿತಗೊಳಿಸಿ ವ್ಯತಿರಿಕ್ತವಾಗಿ ಅದು ಬದಲಾವಣೆ ಆಗದೇ ಇರುತ್ತೆ ನೋಡ್ಕೊಂಡು ಬೆಳೆಗಳಿಗೆ ಬೇರಿನ ಉತ್ತಮವಾದ ಬೆಳವಣಿಗೆ ಬಂದು ಇರ್ತಕ್ಕಂಥ ಪೋಷಕಾಂಶಗಳು ಅಥವಾ ಏನು ಪರಿಕರಗಳು ಒಳಗಡೆ ಇದ್ದಾವೆ ಸಸ್ಯಗಳಿಗೆ ಅವಶ್ಯಕ ವಸ್ತುಗಳು ಅದನ್ನು ತಗೊಂಡು ಉತ್ತಮವಾದಂಥ ಬೆಳವಣಿಗೆ ಬರಲಿಕ್ಕೆ ಸಹಕಾರ ಆಗುತ್ತೆ. ಈ ಜೀವಾಣು ಗೊಬ್ಬರಗಳು ಇದ್ರ ಬಗ್ಗೆ ಹೇಗೆ ಗೊತ್ತಾಯಿತು ತಮಗೆ? ಸರ್, ನಮ್ಮ ಜೀವಾಣು ಗೊಬ್ಬರ ಅಂದರೆ 2015-16 ಇವರಲ್ಲಿ ಒಬ್ಬರು ಸುನಿಲ್ ಅಂತ ಒಬ್ರು ಇದ್ದರು ಸರ್, ಅವರು ನಮ್ಮ ತೋಟಕ್ಕೆ ಭೇಟಿ ಕೊಟ್ಟರು. ಫಸ್ಟು ಭೇಟಿ ಕೊಟ್ಟಾಗ ಅವ್ರು ಒಂದು ಸಲ ಬನ್ನಿ ನಮ್ಮ ಕೇಳಬೇಕಾಗಿ ಅಂತಂದಾಗ ಅಲ್ಲಿ ಹೋಗಿ ನಾವು ಮಾತಾಡಿದಾಗ ಆಗ ಎಲ್ಲರೂ ಇವರೇ ತಿಳಿಸ್ಕೊಟ್ರು ಸರ್. ಆ ಇವರು ಪರಿಚಯ ಆದರು, ಓಂ ಮೋಹನ್ ಸರ್ ಪರಿಚಯ ಆದರು, ಎಲ್ಲ ಬಂದು ಅಲ್ಲಿಂದ ಸ್ವಲ್ಪ ಮಾಹಿತಿಗಳು ತುಂಬ ಜಾಸ್ತಿ ನಮಗೆ ಗೊತ್ತ. ಮಂಚಿಂಗ್ ಒಂದರಲ್ಲಿ ಹೋಗಿ ಇವರು, ಅದು ನಮ್ಗೆ ಗೊತ್ತಿರಲಿಲ್ಲ. ಅದು ನಾವು ಮಾಮೂಲಿ ಅರ್ಶನ ಆಗ್ತಾಯಿದ್ದು, ಈರುಳ್ಳಿ ಆಗ್ತಾಯಿದ್ದು, ಸುಮ್ಮನೆ ನೀರು ಬಿಡ್ತಾಯಿದ್ದು, ಮೇಲಿನ ಮಂಚಿಂಗ್ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಅದು ಇವರಲ್ಲಿ ಹೋದಾಗ ಅದನ್ನು ಹಿಂಗೆ ಮಾಡಿದ್ರೆ ನಿಮ್ಮಲ್ಲಿ ವೇಸ್ಟ್ ಏನಿದೆ ಅಂದರೆ ಇವರು ನೆಲ್ಲಾಗ್ಬೋದು ಮತ್ತು ನಮ್ಮಲ್ಲಿ ಕಬ್ಬನ ಥರ ಜಾಸ್ತಿ ಬರುತ್ತೆ ಸರ್, ಆದರೆ ಅದನ್ನು ಒದಕೆ ಮಾಡಿ, ಒದಕೆ ಮಾಡಿದಾಗ ನಿಮ್ಮ ನೀರು ಕೂಡ ಕಂಟ್ರೋಲ್ ಆಗುತ್ತೆ ಮತ್ತು ಕಲೆನೂ ಕೂಡ ಬರಲ್ಲ ಅಂತ ಅಂದಾಗ ಅದನ್ನು ಬಂದು ತಕ್ಷಣ ಅದನ್ನೇ ಸ್ಟಾರ್ಟ್ ಮಾಡೋದು ಸರ್. ಏನು ನಮಗೆ ಏನು ಗೊತ್ತಿಲ್ಲದೆ ಏನು ಹೇಳ್ತಾರೆ ಅದನ್ನು ನಾವು ಸ್ಟಾರ್ಟಿಂಗ್ ಮಾಡಿಬಿಡ್ತೀವಿ ಗೊತ್ತೆ, ಯಾಕೆಂದರೆ ಕೆಲವೊಂದು ಸಲ ಏನಾಗುತ್ತೆ ಗೊತ್ತಿಲ್ಲದೆ ತಪ್ಪಾಗಿರುತ್ತೆ ಸರ್, ಅದು ತಿದ್ಕೊಂಡ್ರೆ ಅದು ಸ್ವಲ್ಪ ಮುಂದೆ ಅನುಕೂಲ ಆಗುತ್ತೆ, ಇಲ್ಲಾಂದರೆ ಅದು ಹಂಗೆ ಆಯ್ತಾ ಇರುತ್ತೆ ಸರ್. ಅದು ಕಲೆ ಬರೋದು, ಕಲೆ ಕೆಲಸೋದು, ಇವತ್ತಿನ ಆಲೋಕಲ್ಲಿ ಸ್ವಲ್ಪ ಹಿಂಸೆ ಆಗುತ್ತೆ. ಆಯಿತು, ಈಗ ವೇಸ್ಟ್ ಡಿಕಂಪೋಸರು ಜೀವಾಣು ಗೊಬ್ಬರಗಳು ಏನೇನು ಬಳಸಿದ್ರಿ, ಹೇಗೆ ಬಳಸಿದ್ರಿ ಹೇಳಿ? ಸರ್ ವೇಸ್ಟಿಂಗ್ ಅಪೋಸರ್ ಅಂತಂದ್ರೆ ಅದನ್ನ ನಾವು ಕೆ ವಿ ಕೆಯಿಂದ ಲಿಕ್ವಿಡ್ ರೀತಿ ಕೊಡ್ತಾರೆ ಸರ್, ಅದನ್ನ ಅದನ್ನ ಹಿಂಗೆ ಮಾಡ್ಬೇಕು ಅಂತ ಹೇಳಿರ್ತಾರೆ ಇವರು ಅಲ್ಲಿ ಹೋಗಿ ಕೇಳಿದಾಗ. ಅದನ್ನ ಇಷ್ಟು ಕೆ ಜಿ ಬೆಲ್ಲ ಮತ್ತೆ ಈ ರೀತಿ ಇಷ್ಟು ನೀರು ಅಂತ ಹಾಕಿದ್ರೆ ಒಂದು 200 ಲೀಟರ್ ಡ್ರಮ್ಗೆ ಸರ್ ಅದನ್ನ 7 ಕೆ ಜಿ ಬೆಲ್ಲ ಹಾಕ್ಬೇಕು, 200 ಲೀಟರ್ ನೀರು ತುಂಬಬೇಕು, ಮತ್ತೆ ಅದು ಲಿಕ್ವಿಡ್ ಹಾಕ್ಬೇಕು ಸರ್. ಅದನ್ನ ಲಿಕ್ವಿಡ್ ಹಾಕ್ಬಿಟ್ಟು ಏನಾಗುತ್ತೆ, ಒಂದು ವಾರ ಲೊಟೇಟ್ ಮಾಡ್ಬೇಕು ಅದನ್ನು, ಬೆಳಗ್ಗೆ ಸಂಜೆ ಲೊಟೇಟ್ ಮಾಡಿದಾಗ 7 ಜನಕ್ಕೆ ರೆಡಿ ಆಗುತ್ತೆ ಸರ್. ಅದು ಒಂದು ಅದೊಂದು ಮತ್ತು ಜೀವಾಮೃತ ಮಾಡ್ತೀನಿ ಸರ್, ಅದು ಸಗಣಿ ಮತ್ತು ಹಸಿಟ್ಟು ಬೆಲ್ಲ ಎಲ್ಲ ಹಾಕಿರ್ತೀವಿ, ಅದು 7 ಜನಕ್ಕೆ ರೆಡಿ ಆಗುತ್ತೆ ಅದು. ಅದು ಮತ್ತು ವೇಸ್ಟಿಂಗ್ ಅಪ್ಪಜರು ಗೋಕೃತ ಅಮೃತ ಒಂದು ಅಂತ ಇವ್ರ ಕಡೆಯಿಂದ ಕೆ ವಿ ಕೆಯಿಂದ ಕೊಟ್ಟಿದ್ದಾರೆ ಸರ್. ಅದು ಗೋಕೃಪ ಅಮೃತ ಅಂತ ಸರ್. ಹೇಗೆ ಮಾಡ್ತಿರೋದನ್ನ? ಅದನ್ನು 1 ಲೀಟರ್ ಲಿಕ್ವಿಡ್ ಕೊಡ್ತಾರೆ ಸರ್, ಅದನ್ನು ನಾವು ಬೆಲ್ಲ ಹಾಕಿ ಹೆಚ್ಚಿಸ್ಕೊಳ್ಳ ಸರ್. ಅದು ಅದಕ್ಕೆ ನಾಡಸನ ಮಜ್ಜಿಗೆನೇ ಆಗಬೇಕು, ಬೇರೆ ಮಜ್ಜಿಗೆ ಆಗಲ್ಲ ಸರ್. ಈಗ ನಾಡಸನ ಮಜ್ಜಿಗೆನೇ ಮಾಡಿ ಅದನ್ನು 200 ಲೀಟರ್ ನೀರಿಗೆ 7 ಲೀಟರ್ ಮಜ್ಜಿಗೆ 7 ಕೆ ಜಿ ಬೆಲ್ಲ ಅದೊಂದು 1 ಲೀಟರ್ ಹಾಕೋದು ಸರ್. ನಾವು ಏನು 7 ಜನಕ್ಕೆ ರೆಡಿ ಆದಾಗ ನಾವು ಏನು ಅರ್ಶನಕ್ಕೆ ಬಿಡ್ತೀವಿ, ಅಲ್ಲ ಕಲ್ಚರ್ನ ಈ ಉಳಿಸ್ಕೋಬೇಕು ಸರ್. ಅದು ಕೆಳಗಡೆ ಒಂದು 1-10 ಲೀಟರ್ ಕಲ್ಚರ್ ಉಳಿಸ್ಕೊಂಡು ಮತ್ತೆ ಬೆಲ್ಲ ನೀರು ಅಷ್ಟೇ ಫೋರ್ಸಸ್, ಏನು ಬೇರೆ ಏನು ಹಾಕೋಗಿಲ್ಲ, ಏನು ಮೊದಲು ಹಾಕಿದ್ನು ಅದನ್ನೇ ಹಾಕೋದು. ವಾರಕ್ಕೊಂದ್ಸಲ ರೆಡಿ ಆದ ತಕ್ಷಣ ಒಂದು 15 ಸಲ ಡ್ರಿಪ್ಪಲ್ಲಿ ಅರ್ಶನ ಕೊಡೋದು ಸರ್. ಆಯಿತು. ಅಂದರೆ ಮೊದಲನೇದು ತಾವು ವೇಸ್ಟ್ ಡಿಕಂಪೋಸರ್ ಬಳಸ್ತೀರಿ? ಹೌದು ಸರ್. ಮತ್ತೆ ಜೀವಾಮೃತ ಬಳಕೆ ಮಾಡಿ, ಜೀವಾಮೃತ ಬಳಕೆ ಮಾಡಿ, ಮತ್ತೆ ಗೋಕೃಪಾಮೃತ ಬಳಕೆ ಮಾಡ್ತೀನಿ ಸರ್ ಅಲ್ವಾ, ಅದೆಲ್ಲ ಡ್ರಿಪ್ ಅಲ್ಲಿ ಕೊಡ್ತೀನಿ ಸರ್. ಎಲ್ಲ ಇಷ್ಟು ಬಿಟ್ಟರೆ ಬೇರೆ ಇನ್ನೇನು ಪೋಷಕಾಂಶಗಳು ಅರ್ಶನ ಕೊಡಲ್ವಾ ತಾವು? ಅರ್ಶನಕ್ಕೆ ಸರ್ ಅದು ಇಲ್ಲಿ ಊರಲ್ಲಿ ಟೇಕೋಟ್ರಮ್ ಸುಡಮನಸ್ಸು ಕೊಡ್ತಾರೆ ಸರ್. ಇವ್ರು ಬಂದು ಹೇಳಿದಾಗ ಅದನ್ನು ತಗೊಂಡ್ಬಂದು ಅದನ್ನು ನಾವು ಜಾಸ್ತಿ ಬಂದು ಅಲ್ಲಿ ಇಷ್ಟಿಷ್ಟು ಲೀಟ್ರ್ ಅಂತ ಆಗಿರ್ತಾರೆ ಇವರು, ಇಷ್ಟು ಒಂದು 200 ಲೀಟ್ರ್ ಡ್ರಮ್ಗೆ ಈ ರೀತಿ ಗಂಧಲ ಮತ್ತು ಬೆಲ್ಲ ಹಾಕಿ ಇಟ್ಟು 3 ಜನ ಆದಮೇಲೆ ಅದನ್ನು ಡ್ರಿಪ್ಪಲ್ಲಿ ಕೊಡಿ ಅಂತ, ಅದನ್ನು ಡ್ರಿಪ್ಪಲ್ಲಿ ಕೊಡ್ತೀವಿ ಸರ್ ನಾವು. ಮತ್ತು ಹುಲಿ ಮಜ್ಜಿಗೆನ ಅದನ್ನು ಡ್ರಿಪ್ಪಲ್ಲೇ ಕೊಡ್ತೀವಿ ಸರ್. ಅದು ಹುಳಿ ಮಜ್ಜಿಗೆ ಸರ್, ಹುಳಿ ಮಜ್ಜಿಗೆನೇ ಕೊಡ್ತೀವಿ. ಅದು ನಮ್ಮ ಅದನ್ನೇನು ಹೇಗೆ ಅಂತಂದ್ರೆ ಅದು ಒಂದು 2 ತಿಂಗಳು ಕೊಳೆಯಕ್ಕೆ ಬಿಡ್ಬೇಕು ಸರ್. ಅದನ್ನು 2 ತಿಂಗಳು? ಹೌದು ಸರ್. ನಮ್ಮಲ್ಲಿ ಏನು ಮಜ್ಜಿಗೆ ಸಿಗುತ್ತೆ ಅದನ್ನು ಒಂದೊಂದು ಡ್ರಮ್ಮಲ್ಲಿ ಸ್ಟಾಕ್ ಇಟ್ಕೊಂಡು ಇರ್ತೀವಿ. ಒಂದು 2 ತಿಂಗಳಾದಾಗೆ ಅದು ಓಪನ್ ಮಾಡಿದಾಗ ಸುಮ್ ಫುಲ್ ಹುಳಿ ಘಾಟ್ ಹೊಡಿಯುತ್ತೆ ಸರ್. ಅದು ಅದನ್ನು 200 ಲೀಟರ್ ನೀರಿಗೆ 7 ಲೀಟರ್ ಮಜ್ಜಿಗೆ ಹಾಕ್ಬಿಟ್ಟು ಅದನ್ನು ಸೋಸ್ ಫಿಲ್ಟರ್ ಮಾಡಿ ಕೊಡ್ಬೇಕು ಸರ್. ಅಲ್ಲ, ಎಷ್ಟು ಲೀಟರ್ ಮಜ್ಜಿಗೆ 200 ಲೀಟರ್ ನೀರು ಹೇಳಿ? 7 ಲೀಟರ್ ಸರ್. 7 ಲೀಟರ್ 2 ಲೀಟರ್ ಮಜ್ಜಿಗೆ 200 ಲೀಟರ್ ನೀರು ಸರ್, ಫುಲ್ ಘಾಟ್ ಇರುತ್ತೆ ಸರ್. ಅದು ಆಯಿತು. ಅದನ್ನು ಸೋಸ್ ಕೊಡ್ಬೇಕು ಸರ್ ಡ್ರಿಪ್ಪಲ್ಲಿ. ಡ್ರಿಪ್ ಕಟ್ಕೊಬಿಡುತ್ತಲ್ಲ ಸರ್. ಏನು ಪ್ರಯೋಜನ ಅದರಿಂದ ಸರ್? ಹುಲಿ ಮಜ್ಜಿಗೆ ಹಾಕೋದ್ರಿಂದ ಸರ್ ಒಂದು ಕೊಳಕ್ ಮರಿನ ಕಂಟ್ರೋಲ್ ಮಾಡುತ್ತೆ ಸರ್. ಒಂದು ಕೊಳಕ್ ಮಾಡಿ ಕಂಟ್ರೋಲ್ ಮಾಡಿ ಸುಡ ಮಾಡ ಸುಟ್ಟ ಕೊಟ್ಟರೆ ಬಿಟ್ಟಿರ್ತೀವಲ್ಲ ಸರ್ ನಾವು. ಹುಲಿ ಮಜ್ಜಿಗೆ ಕೊಟ್ಟ ಕೊಳಕ್ ಮರಿ ಕಂಟ್ರೋಲ್ ಮಾಡುತ್ತೆ ಸರ್. ಒಂದು 8ನೇದು ಈ ಮಾರಿ ಒಂದು ಸಣ್ಣದು ಏನು ಹುಳು ರೀತಿ ಬರುತ್ತೆ ಸರ್, ಸಣ್ಣದು ವೈಟು ಚಿಟ್ಟೆ ರೀತಿ ಬರ್ತಾ ಇರುತ್ತೆ ಸರ್, ಅದೆಲ್ಲ ಕಂಟ್ರೋಲ್ ಆಗುತ್ತೆ ಸರ್. ಅದು ಗೆಡ್ಡೆ ಭೂಮಿಗೆ ಕೊಟ್ಟರೆ ಜಾಸ್ತಿ ನಾವು ಅತಿಯಾಗ ಏನೋ ಬಂದಾಗ ಅದನ್ನು ಸ್ಪೇರ್ ಮಾಡ್ತೀವಿ. ಹುಲಿ ಮಜ್ಜಿನೂ ಕೂಡ ಸ್ಪೇರ್ ಮಾಡ್ತೀವಿ ಸರ್ ಅರಶಿನಕ್ಕೆ. ಅರಶಿನ ತಳಿ ಯಾವ್ದು ಬಳಸೋದು ರಾಘವೇಂದ್ರ ತಾವು? ಪ್ರತಿಭಾ ಸರ್. ಪ್ರತಿಭಾ ಸರ್, ಏನು ಪ್ರತಿಭಾ ತಳಿ? ಬರೋಕು ಮೊದಲು ಲೋಕಲ್ ತಳಿ ಬಳಸ್ತೇವೆ ಸರ್. ನಮ್ಮಲ್ಲಿ ಗೊತ್ತಿರೋದಂದ್ರೆ ಹೈಬ್ರಿಡ್ ತಳಿಗಳನ್ನ ಬಳಸ್ತಾ ಇದ್ದು ಕೆ ವಿ ಕೆಗೆ ಹೋಗಿ ಪರಿಚಯ ಆದಾಗ ಇದನ್ನು ಪ್ರತಿಭಾ ತಳಿ ಕೊಡಿಸ್ಕೊಟ್ರು, ಇವರೇ ಕೊಡಿಸ್ಕೊಟ್ರು. ಕೊಡಿಸ್ಕೊಟ್ಟಾಗ ಏನಾಯ್ತು, ಅದನ್ನ ಹಾಕಿದ ಮೇಲೆ ಇಳುವರಿನು ನಾವು ಕಂಡು ಸರ್. ಅದಕ್ಕೂ ಮೊದಲೇ ತುಂಬ ಡೌನ್ ಇತ್ತು ಇಳುವರಿ. ಪ್ರತಿಭಾ ತಳಿ ಹಾಕಿದಾಗ ಕೊಳಕ್ ಮರನು ತುಂಬ ಕಮ್ಮಿ, ಮತ್ತು ಇಳುವರಿನು ಹೆಚ್ಚಾಯ್ತು. ನಮಗೆ ಒಂದು ಎಕರೆಗೆ 25-35 ಕ್ವಿಂಟಲ್ ಬರುತ್ತೆ ಸರ್. ಏನು ಒಣಗಿಸಿದ ಸರ್? ಒಣಗಿಸಿದ 35 ಕ್ವಿಂಟಲ್ ಗಂಟು ರೀಚ್ ಆಗಿದೆ ಸರ್. ಅದ್ರಲ್ಲಿ ಏನು ಸಮಸ್ಯೆ ಅಂದರೆ ಸರ್, ನಮ್ಮ ಭೂಮಿನ ತ್ಯಾವಾಂಶ ಕಮ್ಮಿ ಮಾಡ್ಬೇಕು ಸರ್, ಆಗ ರಸನ ಚೆನ್ನಾಗಿ ಬರುತ್ತೆ. ತ್ಯಾವಾಂಶ ಜಾಸ್ತಿ ಆದಾಗ ಏನೈತೆ, ಕೊಳಕ್ ಮರಿ ಬರುತ್ತೆ ಸರ್. ನಾವು ಎಷ್ಟೇ ಲಿಕ್ವಿಡು ಏನೇ ಬಿಟ್ಟರು ಕೂಡ ತ್ಯಾವಾಂಶ ಜಾಸ್ತಿ, ತ್ಯಾವಾಂಶನ ಕಾಪಾಡಬೇಕು. ಯೋಗೀಶ್ ಅವರೇ ಹೇಳಿ, ಈಗ ಒಂದು ಸಾರಿ ನಾಟಿ ಆದ್ಮೇಲೆ ಮೊದಲನೇದು ತಳಿ ಬದಲಾವಣೆ, ಅದು ಈ ಪ್ರತಿಭಾ ತಳಿ ಬಗ್ಗೆ ಒಂಚೂರು ಹೇಳ್ಬೋದೆ? ಪ್ರತಿಭಾ ತಳಿ ತುಂಬ ಉತ್ಕೃಷ್ಟವಾದಂಥ ತಳಿ ಸರ್. ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆ ಕಲ್ಲಿಕೋಟೆ ಕೊಯಿಕೋಡಿಂದ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು. ನಾವು ಈಗ ಅದನ್ನು ನಮ್ಮ ಒಂದು ಚಾಮರಾಜನಗರದಲ್ಲಿ ಪರಿಚಯ ಮಾಡಲಾಗಿ ಇವತ್ತು ಅದು ಸುಮಾರು 10,000 ಎಕರೆ ತನಕ ಅದು ವಿಸ್ತೀರ್ಣ ಆವರಿಸ್ಕೊಂಡಿದೆ. ಅದರಲ್ಲಿ ಏನು ಅಂತಾರೆ, ಪ್ರಮುಖವಾಗಿ ಈ ಅರ್ಶನದಲ್ಲಿ ನಾವು ನೋಡ್ತಕ್ಕಂಥದ್ದು ಕರ್ಕ್ಯುಮಿನ್ ಅಂಶ. ಅದೊಂದು ಏನು ಒಂದು ಜೀವರಾಸಾಯನಿಕ ವಸ್ತು ಇದೆ ಕರ್ಕ್ಯುಮಿನ್ ಅಂತಕ್ಕಂಥದ್ದು. ಇವರು ಸಾಮಾನ್ಯ ತಳಿ ಏನು ಬೆಳೀತಿದ್ರು ಅದು ಈರೋಡ್ ಲೋಕಲ್ ಅಥವಾ ಸೇಲಂ ಆಗ್ಬೋದು, ಮೊದಲು 3ಕ್ಕಿಂತ ಕಡಿಮೆ ಇತ್ತು, 2.7, 2.8 ಎರಡು ಪಾಯಿಂಟ್ 8 ಈ ರೀತಿ ಇತ್ತು. ಮತ್ತು ಅರಿಶಿಣ ಈ ಸಾವಯವ ಪರಿಕರಗಳಿಗೆ ಉತ್ತಮವಾದಂಥ ಪ್ರತಿಕ್ರಿಯೆ ಕೊಡುತ್ತೆ ಕರ್ಕ್ಯುಮಿನ್ ಅಂಶ ಬಂದಾಗ. ಈ ತಳಿನ ಬಳಸಿ ಇವರು ಸಾವಯವ ಅಳಿಸ್ಕೊಂಡಾಗ ಇವತ್ತು ಇವರು 4.5, 4.6, 4.7 ಕರ್ಕ್ಯುಮಿನ್ ಅಂಶ ಬರ್ತಾಯಿದೆ. ಸೊ ಕರ್ಕ್ಯುಮಿನ್ ಅಂಶ ಹೆಚ್ಚಾದಷ್ಟು ಅದಕ್ಕೆ ಉತ್ತಮವಾದಂಥ ಧಾರಣೆ ಸಿಗುತ್ತೆ, ಯಾಕೆಂದರೆ ಅದರಲ್ಲಿ ಔಷಧೀಯ ಗುಣಗಳು ಮತ್ತು ನಮಗೆ ಮಾನವ ಪ್ರಯೋಜನ ಗುಣಗಳು ಗುಣಲಕ್ಷಣಗಳು ಹೆಚ್ಚಾಗುತ್ತೆ. ಸೊ ಇವತ್ತು ಇವರು ಈಗ ಒಂದು ಪರೀಕ್ಷೆ ಮಾಡಿಸ್ದಾಗಿ ಕಳೆದ ಬೆಳೆಯಲ್ಲಿ 4.7 ಕರ್ಕ್ಯುಮಿನ್ ದಾಖಲಾಗಿದೆ. ಈ ತಳಿ ಏನಿದೆ ಇದು ಉತ್ತಮವಾದಂಥ ಕರ್ಕ್ಯುಮಿನ್ ಕೊಡ್ತಕ್ಕಂಥ ಒಂದು ತಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪೋಷಕಾಂಶ ನಿರ್ವಹಣೆಯಲ್ಲಿ ಈಗ ಜೀವ ಗೊಬ್ಬರಗಳು ಬಂದವು, ಹಟ್ಟಿ ಗೊಬ್ಬರ ಬಂತು, ಜೀವಾಮೃತ ಬಂತು, ಎಲ್ಲ ಆಯಿತು. ಈಗ ಮುಂದಿನ ಹಂತ, ಈಗ ನಾನು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ತಿಳಿಸಬೇಕಾದ್ರೆ ಪ್ರಾಥಮಿಕವಾಗಿ ಸಾವಯವ ಗೊಬ್ಬರಗಳನ್ನ ಏನು ಶಿಫಾರಸಿನಂತೆ ಬಳಸ್ತಾರೆ. ಅಲ್ಲಿ ಇನ್ನೊಂದು ಏನು ಅಂತಂದರೆ ಸರ್, ನಾವು ಲಘು ಪೋಷಕಾಂಶಗಳನ್ನು ಕೂಡ ಬಳಸಬೇಕಾಗುತ್ತೆ. ಇದು ಇವತ್ತು ನಮ್ಮ ಪ್ರಮುಖವಾಗಿ ನಮ್ಮ ಒಂದು ವಸ್ತುಸ್ಥಿತಿನಲ್ಲಿ, ಕೃಷಿ ವಸ್ತುಸ್ಥಿತಿನಲ್ಲಿ ಹೆಚ್ಚಿಗೆ ಸಾವಯವ ಪರಿಕರಗಳನ್ನ ಬಳಸ್ತಾ ಇಲ್ಲ, ತುಂಬ ಕಡಿಮೆ ಆಗಿದೆ. ಯಾರೋ ಈ ರೀತಿ ಸಾವಯವ ಒಂದು ಬೇಸಾಯ ಮಾಡೋರ ಹತ್ರ ಇದೆ. ಬಟ್ ಸಾಮಾನ್ಯ ಶಿಫಾರಸು ಏನು ಅಂತಂದರೆ, ಪ್ರತಿ ಎಕರೆಗೆ ಆಲೂ ಕೆಜಿ ಎಷ್ಟು ನಾವು ಸತುವನ್ನು ಕೊಡಬೇಕಾಗುತ್ತೆ. ಕಬ್ಬಿಣಾಂಶದ ಕೊರತೆ ಇದ್ರೆ, ಇವ್ರು ಹೇಳಿದ್ರು ಈಗ ಕಪ್ಪು ಮತ್ತು ಬೂದು ಮಣ್ಣಿದೆ, ಅಲ್ಲಿ ಸ್ವಲ್ಪ ಸುಣ್ಣದ ಅಂಶ ಇರತಕ್ಕಂಥ ಒಂದು ವ್ಯವಸ್ಥೆ ಇರುತ್ತೆ, ಆಗ ಅಲ್ಲಿ ಕಬ್ಬಿಣ ಲಭ್ಯವಾಗ್ತಕ್ಕಂಥ ಒಂದು ರೀತಿಯಲ್ಲಿ ಇರೋದಿಲ್ಲ. ಆಗ ಅಷ್ಟೇ 12 ಕೆಜಿಯಷ್ಟು ಒಂದು ಏನು ಒಂದು ಕಬ್ಬಿಣನ ಫೆರಸ್ ಸಲ್ಫೇಟ್ ಮುಖಾಂತರ ಕೊಡಬೇಕಾಗುತ್ತೆ. ಇವನ್ನ ನಾವು ಈ ಕೊಟ್ಟಿಗೆ ಗೊಬ್ಬರ ಸ್ಟಾರ್ಟಿಂಗ್ ಏನು ಕೊಡ್ತೀವಿ ಅದನ್ನೇ ವೃದ್ಧಿಸಿ ಕೊಟ್ಟರೆ ತುಂಬ ಒಳ್ಳೆಯದು. ಯಾಕೆಂದರೆ ಕೊಟ್ಟಿಗೆ ಗೊಬ್ಬರ ಅದು ಒಂಥರ ಕಿಲೇಟಿಂಗ್ ಏಜೆಂಟ್ ಅಂತ ಹೇಳ್ತೀವಿ. ಅದು ಏನು ಅಂತಂದರೆ ಈ ಒಂದು ಲಘು ಪೋಷಕಾಂಶಗಳು ಮತ್ತು ಈ ಒಂದು ಸೂಕ್ಷ್ಮ ಪೋಷಕಾಂಶಗಳನ್ನ ಹಿಡಿದಿಟ್ಕೊಳ್ಳುತ್ತೆ. ಹಿಡಿದಿಟ್ಕೊಳ್ಳುತ್ತೆ ಅಂದರೆ ಸಸ್ಯಗಳಿಗೆ ಲಭ್ಯ ಆಗುವ ರೂಪದಲ್ಲೇ ಇರುತ್ತೆ. ಯಾವಾಗ ಸಸ್ಯಗಳಿಂದ ಬೇಡಿಕೆ ಬರುತ್ತೆ ಆಗ ಅದು ಬಿಡುಗಡೆ ಮಾಡುತ್ತೆ, ಬೇರೆ ನಷ್ಟಗಳಿಗೆ ಒಳಗಾಗೋದಿಲ್ಲ ಈ ಪೋಷಕಾಂಶಗಳು. ಪ್ರಾಥಮಿಕ ಹಂತದಲ್ಲಿ ಶಿಫಾರಸಿನ ಕೊಟ್ಟಿಗೆ ಗೊಬ್ಬರ ಹಾಕಬೇಕಾದ್ರೆ ಇವನ್ನ ಅದರಲ್ಲಿ ವೃದ್ಧಿಸಿ ಕೊಡಬೇಕಾಗುತ್ತೆ. ನಂತರ ಶಿಫಾರಸಿನಂತೆ ಬಿತ್ತನೆ ಸಮಯದಲ್ಲಿ 10 ಕೆಜಿ ಸಾರಜನಕ, 24 ಕೆಜಿ ರಂಜಕ ಮತ್ತು 43 ಕೆಜಿ ಪೊಟ್ಯಾಷಿಯನ್ನ ಕೊಡಬೇಕಾಗುತ್ತೆ. ಉಳಿದಂತೆ ಸಾರಜನಕನ ಇನ್ನೂ 10 ಕೆಜಿನ 4-5 ಬಾರಿ ಕಂತಿನಲ್ಲಿ ಪೂರೈಸಬೇಕಾಗುತ್ತೆ. 30 ದಿನಕ್ಕೆ ಒಂದು ಬಾರಿ ಈ ಮಣ್ಣೇರಾಗ್ತಾರೆ ನೋಡಿ, ಆಗ ಬೇರೆ ಚೆನ್ನಾಗಿ ಬೆಳಗ್ಗೆ ಇಲ್ಕಗಳು ಬರ್ತಾ ಇರುತ್ತೆ. ಆಗ 10 ಕೆಜಿ ಸಾರಜನಕನ ಮತ್ತು 60 ದಿನಗಳ ನಂತರ 90, 120 ಮತ್ತು 150 ದಿನ. ಇದು ವಾರ್ಷಿಕ ಬೆಳೆ, ನಮಗೆ ಆಲ್ಮೋಸ್ಟ್ 8-9 ತಿಂಗಳು ಆಗುತ್ತೆ ಇದು ಬರಲಿಕ್ಕೆ. ಸೊ 170-150 ದಿನಗಳಲ್ಲಿ ಇದು ಒಂದು ಪೋಷಕಗಳನ್ನ ಮುಗಿಸ್ಬೇಕಾಗುತ್ತೆ. ಮತ್ತೆ ಅದೇ ರೀತಿ ಈ ಕಂತುಗಳನ್ನ ಭಾರಿ ಕೇರ್ಫುಲ್ ಆಗಿ ಕೊಡಬೇಕು ಬೆಳೆಗಳಿಗೆ. ಗೊಬ್ಬರ ಹಾಕ್ತಕ್ಕಂಥ ಪದ್ಧತಿ, ರೈಟ್ ಟೈಮ್, ರೈಟ್ ಸೋರ್ಸ್, ರೈಟ್ ಪ್ಲೇಸ್ಮೆಂಟು, ಸರಿಯಾದ ಮೂಲ, ಸರಿಯಾದ ಸಮಯ, ಸರಿಯಾದ ಸ್ಥಳದಲ್ಲಿ ಕೊಟ್ಟರೆ ಆದರೆ ಒಂದು ಬಳಕೆ ಸರಿ ಹೋಗುತ್ತೆ. ಅಂದರೆ ಎಲ್ಲದನ್ನು ಡ್ರಿಪ್ ಮೂಲಕನೇ ಕೊಡಬೇಕು ಅಂತೀರಾ? ಇಲ್ಲ, ಇದನ್ನು ನಾನು ಮಣ್ಣಿಗೆ ಹಾಕೋದು ತಿಳಿಸಿದ್ದೀನಿ. ಅದು ನಾವು ಡ್ರಿಪ್ ಮುಖಾಂತರ ಕೊಡ್ತಕ್ಕಂಥದ್ದು ಅದು ಕೂಡ ಇದೆ, ರಸಾವರಿ ಅಂತ ಹೇಳ್ತೀವಿ. ರಸಾವರಿ ಅಲ್ಲೇನಾಗುತ್ತೆ ಅಂತಂದರೆ 75% ರಂಜಕ ಗೊಬ್ಬರ ಏನು ಹೇಳಿದೆ ನಾನು ಶಿಫಾರಸು, ಅದನ್ನು ಮೂಲ ಗೊಬ್ಬರ ಆಗಿ ಕೊಟ್ಬಿಡಬೇಕು. ನಂತರ ಉಳಿದಂಥದ್ದನ್ನು 150 ದಿನಗಳು ಬೆಳೆ 145-150 ದಿನ ತಲುಪೋವರೆಗೂ, ಅಥವಾ ಇದು ಏನು ನಮ್ಮ ಒಂದು ಗೆಡ್ಡೆಗಳು ಒಂದು ಮೆಚುರಿಟಿಗೆ ಬರ್ತದೆ, ಅವು ಮಾಗಲಿಕ್ಕೆ ಬರ್ತವೆ ಅಥವಾ ಪ್ರೌಢಾವಸ್ಥೆಗೆ ಬರೋಕ್ಕೂ ಮುಂಚೆ ಇದನ್ನು ಸ್ಟಾಪ್ ಮಾಡಬೇಕಾಗುತ್ತೆ. ವಾರದಲ್ಲಿ 2-3 ಬಾರಿ, ಸಾಮಾನ್ಯವಾಗಿ 2 ಬಾರಿ, 3-4 ದಿನ, ಯಾಕೆಂದರೆ ಗೋಡು ಮಣ್ಣೇ ಇರತಕ್ಕಂಥದ್ದು. ತೀರಾ ಹಗುರವಾದ ಮಣ್ಣು ಅಥವಾ ಹೆಚ್ಚಾಗಿ ಮಳೆ ಬಂದಂಥ ಪರಿಸ್ಥಿತಿನಲ್ಲಿ, ನಷ್ಟ ಆದಂಥ ಪರಿಸ್ಥಿತಿನಲ್ಲಿ ಹೆಚ್ಚಿಗೆ ಕೊಡಬೇಕಾಗುತ್ತೆ. ನಾನಾಗಲೇ ತಿಳಿಸಿದಾಗ ಮಣ್ಣು ಪರೀಕ್ಷೆ ಆಧಾರಿತವಾಗಿ ಕೊಡಬೇಕು. ಏನೀಗ ಸಾಮಾನ್ಯ ಶಿಫಾರಸಿದೆ ಅದನ್ನು ಈ ಗೆಡ್ಡೆಗಳು ಮಾಗ ಅಂತ ತಲುಪೋವರೆಗೂ ವಾರಕ್ಕೆ 2 ಬಾರಿ ಅಂತೆ ರಸಾವರಿ ಗೊಬ್ಬರಗಳು ಇದ್ದಾವೆ. ಈಗ ಎಲ್ಲ ಸಂಯುಕ್ತ ಗೊಬ್ಬರಗಳಿದ್ದಾವೆ, 99 ಅಂತ ಹೇಳ್ತೀವಿ, 25 ಕೆಜಿ ಬ್ಯಾಗ್ ಬರುತ್ತೆ. ನಂತರ 12-61 ಅಂತ ಹೇಳ್ತೀವಿ, 13-045 ಅಂತ, ಈ ರೀತಿಯಾದ ವಿಧವಾದ ರಸಗೊಬ್ಬರಗಳಿದ್ದಾವೆ. ಅವನ್ನ ನಾವು ರಸಾವರಿನಲ್ಲಿ ನೀರಾವರಿಯ ಮುಖಾಂತರ ಹಂತ ಹಂತವಾಗಿ ವಾರದಲ್ಲಿ 2 ಬಾರಿಯಾಗಿ, 3-4 ದಿನಕ್ಕೆ 1 ಬಾರಿಯಾಗಿ ಬೆಳೆಗಳ ಹಂತದಲ್ಲಿ ಪೂರೈಸ್ತಾ ಕೊಡಬೇಕಾಗುತ್ತೆ. ಲಘು ಪೋಷಕಾಂಶಗಳು ಅದೇ ರೀತಿ ಕರಗುವಂಥದ್ದು, ಅದನ್ನು ಕೂಡ ನಾವು ಡ್ರಿಪ್ನಲ್ಲಿ ಕೊಡ್ಬೋದು. ಇಲ್ಲ ಅಂತಂದರೆ ಸ್ಟಾರ್ಟಿಂಗು ಕೊಟ್ಟಿಗೆ ಗೊಬ್ಬರದಲ್ಲಿ ಕೊಡಬೇಕು ಅಂತ ಹೇಳಿದ್ರೆ ಅದು ಉತ್ತಮವಾದಂಥ ಪದ್ಧತಿ ಅದು. ಯಾಕೆಂದರೆ ಅದು ಬೆಳೆ ಹಂತ ಹಂತವಾಗಿ ಬೇಡಿಕೆ ಬಂದಾಗೆ ಬಿಡುಗಡೆಗೊಳಿಸಿ ಬೆಳೆಗೆ ಲಭ್ಯತೆ ಒಂದು ಒಂದು ಏನು ಪ್ರಮಾಣನ ಹೆಚ್ಚು ಮಾಡುತ್ತೆ. ಸೊ ಈ ರೀತಿಯಾಗಿ ಪೋಷಕಾಂಶಗಳು ಏನು ಶಿಫಾರಸಿದೆ ಅದನ್ನು ಕಂತುಗಳು ಮಾಡಿ ಕೊಟ್ಟದ್ದೇ ಆದಲ್ಲಿ ಈ ಒಂದು ಸಾವಯವ ಗೊಬ್ಬರಗಳು, ಜೈವಿಕ ಗೊಬ್ಬರಗಳು ಅಷ್ಟೇ, ಈ ಒಂದು ಸಾರಜನಕ ಭೂಮಿನಲ್ಲಿ ಇರುತ್ತೆ, ರಂಜಕ ಕೂಡ ಭೂಮಿನಲ್ಲಿ ಇರುತ್ತೆ, ಇಲ್ಲ ಅಂತಲ್ಲ, ನಾವು ಹಾಕಿರ್ತಕ್ಕಂಥ ಅದು ಅದು ಬೆಳೆಗಳಿಗೆ ದಕ್ಕುವ ಒಂದು ಒಂದು ಒಂದು ಏನು ಏನು ಆ ಒಂದು ಸ್ಥಿತಿನ ಹೆಚ್ಚಿಸಬೇಕಾಗುತ್ತೆ, ಆ ಒಂದು ಚಾನ್ಸಸ್ ಜಾಸ್ತಿ ಮಾಡಬೇಕಾಗುತ್ತೆ. ಆಗೇನಾಗುತ್ತೆ ಅಂತಂದರೆ ಈ ಸೂಕ್ಷ್ಮಜೀವಿಗಳು, ಸಾರಜನಕ ಲಭ್ಯತೆ ಜಾಸ್ತಿ ಮಾಡಬೇಕು ಅಂತಂದರೆ ಜೀವಾಣು ಗೊಬ್ಬರ ಅಜೋಸ್ಪಿರಿಲಮ್ ಅಂತ ಹೇಳ್ತೀವಿ, ಅದು ಪ್ರತಿ ಎಕರೆಗೆ 4 ಕೆಜಿ. ಅದೇ ರೀತಿ ರಂಜಕ ಜೀವಾಣು ಪಾಸ್ಮೋ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ, ಅದನ್ನು ಕೂಡ 4 ಕೆಜಿ ಈ ಕೊಟ್ಟಿಗೆ ಗೊಬ್ಬರದಿಂದ ವೃದ್ಧಿಸಿ ಪ್ರಾಥಮಿಕ ಹಂತದಲ್ಲಿ ಕೊಟ್ಟಾಗ ನಂತರ ಕೊಟ್ಟಂಥ ಗೊಬ್ಬರಗಳಿಗೆ ಅದನ್ನು ಲಭ್ಯತೆ ಹೆಚ್ಚು ಮಾಡಿ ಬೆಳೆಗಳಿಗೆ ಸಿಗ್ತಕ್ಕಂಥ ಪರಿಸ್ಥಿತಿಗೆ ಬದಲಿಸಿ ಅದು ಬಳಕೆ ಸಾಮರ್ಥ್ಯನ ಹೆಚ್ಚು ಮಾಡಿ ಉತ್ತಮವಾದಂಥ ಇಳುವರಿ ಬರ್ತಕ್ಕಂಥ ಸನ್ನಿವೇಶ ಉಂಟು ಮಾಡುತ್ತೆ. ರಾಘವೇಂದ್ರ ಅವರು, ಈಗ ಮಣ್ಣು ಪರೀಕ್ಷೆ ಮಾಡಿಸಿದ್ರಲ್ಲ ಸರ್, ಆಗ ನಿಮ್ಮಲ್ಲಿ ಈ ಲಘು ಪೋಷಕಾಂಶ ಸತು ಕಬ್ಬಿಣ ಇಂಥವೆಲ್ಲ ಕೊರತೆ ಇದೆ ಅಂತ ಏನು ಆ ಪರೀಕ್ಷೆನಲ್ಲಿ ಬರಲಿಲ್ವಾ, ಅಥವಾ ನಿಮ್ಮ ಮಣ್ಣಲ್ಲಿ ಎಲ್ಲ ಇದ್ವ ಪೋಷಕಾಂಶ? ಇಲ್ಲ ಇಲ್ಲ ಸರ್, ಅದು ಫಸ್ಟು ಬರಲಿಲ್ಲ ಸರ್. ಅದು ಇವರು ಮಣ್ಣಷ್ಟು ಕೊಟ್ಟಾಗ ಟೆಸ್ಟಿಂಗ್ ಅಂತ ಕೊಟ್ಟಾಗ ಅಲ್ಲಿ ಮೀಟಿಂಗ್ ಅಂತ ಇರ್ತಾರೆ ಸರ್, ಅಲ್ಲಿ ಪ್ರತಿ ತಿಂಗಳು ವರ್ಷದಲ್ಲಿ 1-2 ಸಲ ನಾವು ಬಿಡುವು ಇದ್ದಾಗ ಹೋಗ್ತೀವಿ ಸರ್, ಇವ್ರಿಗೆ ಇವ್ರು ಕರಿತಿರ್ತಾರೆ, ನಮಗೂ ಸ್ವಲ್ಪ ಬಿಡುವು ಇರಲ್ಲ ಸರ್, ನಾವು ಬೇರೆ ಕೆಲಸ ಇರೋದ್ರಿಂದ. ಹೋದಾಗ ಅಲ್ಲಿ ಮೀಟಿಂಗಲ್ಲಿ ಕೇಳಿದಾಗ ಆಗ ಅವ್ರು ಹೇಳಿದ್ರು ಸರ್, ಹಿಂಗೆ ಈ ರೀತಿ ಮಣ್ಣಲ್ಲಿ ಕಬ್ಬಿಣಾಂಶ ಮತ್ತು ಇದೆಲ್ಲ ಬರಬೇಕು ಅಂದರೆ ಈ ರೀತಿ ಮಾಡಬೇಕು ಅಂತ ಅಂದಾಗ ಅವ್ರು ಏನು ತರಬೇತಿ ಕೊಟ್ಟಿರ್ತಾರೆ ಅದರಂತೆ ನಾವು ಮಾಡಿದಾಗ ನೆಕ್ಸ್ಟ್ ಟೈಮಲ್ಲಿ ಮಣ್ಣು ಪರೀಕ್ಷೆ ಮಾಡಿದಾಗ ಅದಕ್ಕೆ ಅವ್ರು ಕಂಡು ಬಂತು ನಾವು ಮಾಡಿರೋದೆಲ್ಲ ಕಂಡು ಬಂತು ಸರ್. ಇಲ್ಲ ಅಂತಂದ್ರೆ ಏನಾಗುತ್ತೆ, ನೀವು ಅಂದಾಗೆ ಬರಲ್ಲ ಸರ್, ಈಗ ನಾವು ಮೊದಲೆಲ್ಲ ಮಾಡ್ತಿದ್ದೆ ನಮ್ಗೆ ಗೊತ್ತಿರೋದು ಮಾಡ್ತಾ ಇದ್ದೀವಿ ಸರ್, ನಮಗೇನು ಏನು ಎಬ್ಬಡೋ ಒಂದು 10 ಟ್ಯಾಕ್ಟ್ರು 15 ಟ್ಯಾಕ್ಟ್ರು ಒಂದು 20 ಟ್ಯಾಕ್ಟ್ರು ಊಡ್ಬಿಡೋದು ಸುಮ್ಮನೆ ಅರ್ಶನ ಹಾಕ್ಬಿಡೋದು ಮಾಡ್ತಾಯಿದ್ವಿ. ಇಲ್ಲಿ ಇವ್ರ ತರಬೇತಿ ತಗೊಂಡ ಮೇಲೆ ಇಷ್ಟು ಎಕರೆಗೆ ಇಷ್ಟು ಹಾಕ್ಬೇಕು, ಇಷ್ಟು ಹಾಕಿದ್ರೆ ಹಿಂಗಾಗತ್ತೆ ಅಂತ ಇವ್ರು ಮಾಹಿತಿ ಕೊಟ್ಟಮೇಲೆ ಅದೇ ರೀತಿ ನಾವು ಮಾಡಿದಾಗ ಇಲ್ಲಿವರೆಗೂ ಕೂಡ ಜಾಸ್ತಿ ಆಯಿತು, ಭೂಮಿನೂ ಕೂಡ ಫಲವತ್ತತೆ ಜಾಸ್ತಿ ಆಗ್ತದೆ. ಈಗ ತುಂಬ ಜನ ಏನು ಹೇಳ್ತಾರೆ, ಶಿಫಾರಸು ಮಾಡಿರೋ ಪೋಷಕಾಂಶಗಳನ್ನು ಕೊಡಬೇಕು ಅಂದರೆ ಸಿಕ್ಕಾಪಟ್ಟೆ ಹಟ್ಟಿ ಗೊಬ್ಬರ ಕೊಡಬೇಕು, ಸಿಕ್ಕಾಪಟ್ಟೆ ಇದನ್ನು ಕೊಡಬೇಕು ಅಂತಾರೆ. ಈಗ ನೀವು ರಾಸಾಯನಿಕ ಗೊಬ್ಬರ ಬಳಸೋದಿಲ್ಲ, ಇಲ್ಲ, ಈಗಿರೋ ಸಾವಯವ ಮೂಲದಿಂದಲೇ ಅರಿಶಿಣದ ಬೆಳೆಗೆ ನೀವು ಕೊಡ್ತಾ ಇರೋ ಪೋಷಕಾಂಶ ಸಾಕು ಅದಕ್ಕೆ ಅಂತ ಅನ್ಸುತ್ತಾ? ಸಾಕು ಸರ್, ಇತ್ಯಾಗ ಕೊಟ್ಟರೆ ಸಾಕು ಸರ್. ನಾವು ಎಷ್ಟು ಹುಡಿದ್ರು ಕೂಡ ಭೂಮಿ ಬೇಡಮಲ್ಲ ಸರ್. ಈಗ ನಿಮ್ಮ ಹತ್ತಿರ ನೀವು ಅಂದ್ರಲ್ಲ ಸರ್, ಈಗ 20 ಟ್ಯಾಕ್ಟ್ರು ಎಷ್ಟೇ ನಾವು ಗೊಬ್ಬರ ಕೊಡಿಸು ಭೂಮಿ ಬೇಡಮಲ್ಲ ಸರ್. ಅದು ಅದು ಎಷ್ಟು ಬೇಕೋ ಅಷ್ಟು ತಕತ್ತದೆ ಸರ್ ಅಷ್ಟೇ. ಉಳ್ಕೆ ಗೊಬ್ಬರ ವೇಸ್ಟ್ ಸರ್, ಅದು ನಾವು ಮಾಡೋದು ಮಿನಿಮಮ್ 8-10 ಟ್ಯಾಕ್ಟ್ರು ನಮ್ದು ಹತ್ರ ಇತ್ತು ಅಂದರೆ 10 ಟ್ಯಾಕ್ಟ್ರು ಲಾಸ್ಟ್ ಸರ್, ಅದ್ರ ಮೇಲೆ ಹೂಡಬಾರ್ದು ಸರ್ ಜಾಸ್ತಿ. ಅಂದರೆ ನಾನು ಕೇಳೋ ಪ್ರಶ್ನೆ ಏನು ಅಂದರೆ, ನೀವೇನಾದರೂ ರಾಸಾಯನಿಕ ಕೊಟ್ಟಿದ್ರೆ ಇಳುವರಿ ಇನ್ನೂ ಜಾಸ್ತಿ ಆಗಿರೋದ, ಅಥವಾ ಈಗ ನೀವು ಕೊಡ್ತಿರೋ ಪೋಷಕಾಂಶದಲ್ಲಿ ಬರ್ತಾ ಇಳುವರಿ ಸಾಕು ಅಂತ? ಸಾಕು ಸರ್, ನಾವು ಕೊಡ್ತಿರೋಂಥ ಇದರಲ್ಲೇ ಸಾಕು ಸರ್. ಈಗ ನಾವು ಕೆಮಿಕಲ್ ಕೊಟ್ಟವು ಕೂಡ ನೋಡಿದೀವಿ, ಇಲ್ಲ ಅಂತಲ್ಲ, ಆವಾಗಲೂ 30 ಕ್ವಿಂಟಲ್ 35 ಕ್ವಿಂಟಲ್ ರೀಚ್ ಆಗಿದ್ದು, ಮತ್ತೆ ಭತ್ತ ಡೌನ್ ಆಗ್ಬಿಡ್ತು ಸರ್. ಈಗ ಸ್ಟಾರ್ಟಿಂಗಲ್ಲಿ 95-96 ಭತ್ತ ಅಂತ ಇಳುವರಿ 2010-05 ಭತ್ತ ಇರಲ್ಲ, ತುಂಬ ಡೌನ್ ಆಗ್ಬೋದು ಶುರು ಆಯಿತು. ಯಾವುದೇ ಕೆಮಿಕಲ್ ಕೊಟ್ಟರು ಕೂಡ ತುಂಬ ಡೌನ್ ಆಗಿ ಶುರು ಆಯಿತು. ಅದು ಬೇಡ ಅಂದಮೇಲೆ ಮತ್ತೆ ಅರ್ಶನ ನಾನು ಆ ಸಾವಯವ ಕೃಷಿ ಬಂದಮೇಲೆ ಕೂಡ 3 ವರ್ಷ 8 ಕೊಡ್ತು ಸರ್. ಈಗ 3 ವರ್ಷ ತುಂಬ ಕಷ್ಟ ಆಯಿತು, ಅದು ನಮ್ಮ ಮಣ್ಣಿಗೆ ಅಡ್ಜಸ್ಟ್ ಹಾಕೋಕ್ಕೆ ಒಂದು 3 ವರ್ಷ ಟೈಮ್ ತಗೋತು. ಸ್ಟಾರ್ಟಿಂಗಲ್ಲಿ 15 ಕ್ವಿಂಟಲು 20 ಕ್ವಿಂಟಲು ಈ ರೀತಿ ಭತ್ತ ಇರ್ತು. ನಮಗೆ ಏನು ಗೊತ್ತಾಯ್ತು, ಅದು ಕೆವಿಕೆಯಿಂದ ಭೂಮಿ ಫಲವತ್ತತೆ ಆಗಬೇಕು, ಭೂಮಿ ಶಕ್ತಿಯಾಗಿದ್ದರೆ ಮಾತ್ರ ಅದು ಯಾವುದೇ ಬೆಲೆ ಆದರೂ ಕೂಡ ಬರೋದು ಅಂತ ಸ್ವಲ್ಪ ಮಾಹಿತಿ ಗೊತ್ತಾದಾಗ ಹಸಿರೆಲೆ ಗೊಬ್ಬರ ಜಾಸ್ತಿ ಬಳಸ್ ಸರಿ. ಕೆಲವೊಂದ್ಸಲ ಏನು ಮಾಡ್ತೀವಿ, 7 ಸಲ ಬಿತ್ತೀವಿ. ಈ ಟೈಮ್ ಇತ್ತು ಅಂತಂದರೆ ಒಂದು 3 ತಿಂಗಳು ಅರ್ಶನ ಹಾಕೋದು ಇತ್ತು ಅಂದಾಗ 7 ಸಲ ಬಿತ್ತೆ ಮಾಡಿ 7 ಸಲನೂ ಕೂಡ ಗೊಬ್ಬರ ಮಣ್ಣು ಸೇರಿಸ್ತೀವಿ, ಅದು ಆಗ ಫಲವತ್ತತೆ ಜಾಸ್ತಿ ಆಗುತ್ತೆ ಸರ್. ಅದು ಆವಾಗ ಕೊಟ್ಟಿಗೆ ಗೊಬ್ಬರ ಕಮ್ಮಿ ಕೊಟ್ಟರು ಕೂಡ ನಡೀತೆ. ಈ ನಾವು 7 ಸಲ ಸೆಣಬು ಅಲಸು ಉದ್ದು ಎಲ್ಲ 7 ಸಲ ನಾಟಿ ಮಾಡಿ ಲೋಟಗಟ್ಟು ಹೊಡೆದ್ರೆ ಕೊಟ್ಟಿಗೆ ಗೊಬ್ಬರ ಕಮ್ಮಿ ಆದರೂ ಕೂಡ ತಡಕತ್ತಾ ಅಂತ ಶಕ್ತಿ ಭೂಮಿಗೆ ಇರುತ್ತೆ ಸರ್. ಅದು ಸರ್, ಇಲ್ಲಿ ಏನು ಅಂತಂದರೆ, ರಾಘವೇಂದ್ರ ಅವರು ತಿಳಿಸಿದಾಗೆ ಪ್ರಾಥಮಿಕ ಅವರು ಸಾವಯವಕ್ಕೆ ಬಂದಾಗ 2-3 ವರ್ಷ ಕಷ್ಟ ಆಯಿತು, ಇಳುವರಿ 1.5-2 ಟನ್ಗಿಂತ ಕಡಿಮೆ ಬಂತು ಅಂದರು. ಸೊ ಅದು ಬದಲಾವಣೆ ಅಂತ. ಆಗ ಏನಾಗ್ತದೆ, ಭೂಮಿಯಲ್ಲಿ ಬದಲಾವಣೆ ಆಗಿ ಅದು ಒಂದು ಸ್ಥಿರೀಕರಣ ಆಗಲಿಕ್ಕೆ ಟೈಮ್ ತಗೊಂತು, ಸ್ಥಿರತೆಗೆ ಬರಲಿಕ್ಕೆ. ಈಗ ಅವ್ರು ಆಲ್ರೆಡಿ 6-7 ವರ್ಷ ಆಗಿದೆ ಸಾವಯವ ಶುರು ಮಾಡಿ. ಸೊ ಏನು ಈ ಸಾವಯವ ಪರಿಕರಗಳು, ಹಸಿರೆಲೆ ಗೊಬ್ಬರದಿಂದ ಶುರು ಮಾಡಿ ನಂತರ ಕೊಟ್ಟಿಗೆ ಗೊಬ್ಬರ, ನಂತರ ಜೀವಾಣುಗಳು, ನಂತರ ಇವರು ಬಳಸ್ತಕ್ಕಂಥ ಸಾವಯವ ಪರಿಕರಗಳು ಬೆಳೆಗಳಲ್ಲಿ ಹಂತವಾಗಿ ನಾನು ಆಗಲೇ ತಿಳಿಸಿದಾಗೆ 15 ದಿನ ಅಥವಾ 2-3 ವಾರಕ್ಕೊಮ್ಮೆ ಪಂಚಗವಿ ಆಗ್ಬೋದು, ಜೀವಾಮೃತ ಆಗ್ಬೋದು, ಘನಜೀವಾಮೃತ ಆಗ್ಬೋದು, ಇವು ಮೂರನ್ನ ಪ್ರಮುಖವಾಗಿ ಬಳಸ್ತಾ ಇದ್ದಾರೆ. ಎರೆಗೊಬ್ಬರ ಉತ್ಪಾದನೆಯನ್ನು ಒಂದು ಅವರು ಶುರು ಮಾಡಿದ್ದಾರೆ ಈಗ. ಸೊ ಈ ಮೂಲಗಳು 4 ಮೂಲಗಳು ಅದು. ಸೊ ಅವು ಏನು ರಾಸಾಯನಿಕದಿಂದ ಕೊಡ್ತಿದ್ವು, ಈಗ 10-26 ಅಂದರೆ ಸಾರಜನಕ ರಂಜಕ ಪೊಟ್ಯಾಶ್ 3 ಇದೆ. ಅದೇ ಇವರು ಎರೆಗೊಬ್ಬರ, ಎರೆಗೊಬ್ಬರ ತಗೊಂಡಾಗ ಅದರಲ್ಲಿ ಲಘು ಪೋಷಕಾಂಶಗಳಿರ್ತದೆ. ಕೋಳಿ ಗೊಬ್ಬರ ತಗೊಂಡಾಗ ಸಾರಜನಕ ಮತ್ತು ಕೆಲವು ಲಘು ಪೋಷಕಾಂಶಗಳು, ಈ ಥರ ವಿವಿಧ ಮೂಲಗಳಿದೆ. ಹಸಿರೆಲೆ ಗೊಬ್ಬರ ಕೊಟ್ಟಾಗ ಸಾರಜನಕ ಹೆಚ್ಚಾಗಿರ್ತದೆ. ರಂಜಕ ಕೊಡಬೇಕು ಅಂತಂದರೆ ಈ ಬೇರಿಂದ ಬರ್ತಕ್ಕಂಥ ಭಾಗಗಳಿಂದ ಮಾಡ್ತಕ್ಕಂಥ ಗೊಬ್ಬರಗಳು, ಅಥವಾ ಪೊಟ್ಯಾಶ್ ಹೆಚ್ಚಾಗಿ ಬರಬೇಕು ಅಂತಂದರೆ ಈ ಒಂದು ತೆಂಗಿನ ನಾರು, ಬೂದಿ, ಗಟ್ಟಿ ಪದ, ಬೂದಿ ಬಳಸ್ತಾರಲ್ಲ ಬೂದಿ, ಆಮೇಲೆ ರಾಕ್ ಪಾಸ್ಪೇಟ್ ಕೂಡ ಬಳಸ್ತಾರೆ. ರಾಕ್ ಪಾಸ್ಪೇಟ್ ಕೂಡ ಸಾವಯವ ಗೊಬ್ಬರದ ಶಿಫಾರಸು. ಸೊ ಇವನ್ನೆಲ್ಲ ಬಳಕೆ ಮಾಡಿದಾಗ ಏನಾಗುತ್ತೆ, ವಿವಿಧ ಮೂಲಗಳಿಂದ ರಾಸಾಯನಿಕ ಕೊಡ್ತಕ್ಕಂಥದ್ದನ್ನು ಇವೇ ಕೂಡ ಸರಿದೂಗಿಸ್ಕೊಂಡು. ಅಲ್ಲಿ ಪ್ರಮುಖವಾದ ಅಂಶ ಏನಂದರೆ, ಮೊದಲನೇ 3 ವರ್ಷ ಅವರು ಕಷ್ಟಪಟ್ಟರು, ತುಂಬ ಇಳುವರಿ ಕಡಿಮೆ ಆಯಿತು. ಬಟ್ ಆ 3 ವರ್ಷ ದಾಟಿ ಈಗ ಮತ್ತೆ 4 ವರ್ಷ ಆಲ್ರೆಡಿ ಸಾವಯವಕ್ಕೆ ಬಂದಿರೋದ್ರಿಂದ, ಅದು ಒಟ್ಟು 7 ವರ್ಷ ತಗೊಂಡಿರೋದ್ರಿಂದ ಭೂಮಿಯಲ್ಲಿ ಈಗ ಒಂದು ಎಂಥ ವಾತಾವರಣ ಸೃಷ್ಟಿಯಾಗಿದೆ ಅಂತಂದರೆ, ಯಾವುದೇ ರಾಸಾಯನಿಕ ಅಲ್ಲದೆ ಸಾವಯವ ಪರಿಕರಗಳ ಮುಖಾಂತರನೇ ಬೆಳೆಗೆ ಬೇಕಾದಂಥ ಪೋಷಕಾಂಶಗಳು ಸರಬರಾಜಾಗ್ತಕ್ಕಂಥ ಸನ್ನಿವೇಶ ಬಂದಿದೆ. ಎರೆಹುಳು ಗೊಬ್ಬರ ಹೇಗೆ ತಯಾರು ಮಾಡ್ತೀರಿ? ಎರೆಹುಳು ಗೊಬ್ಬರ ಅಂದರೆ ಸರ್ ಘಟಕ ಮಾಡ್ಕೊಂಡಿದ್ದೆ ಸರ್, ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಕೊಟ್ಟು ಘಟಕೆಯನ್ನು ಮಾಡಿಸಿದ್ರು ಸರ್. ಅದನ್ನು ಅದರಲ್ಲಿ ಎರೆಹುಳು ಗೊಬ್ಬರನ ಸಗಣಿನ ಫಸ್ಟು ಹಸಿ ಸಗಣಿನ 1-2 ತಿಂಗಳು ಕೊಳೆ ಹಾಕ್ಬಿಡ್ತು ಸರ್, ಹೊರಗಡೆ ತೊಟ್ಟಿಗೆ ಹಾಕಲ್ಲ, ಅದು ಕಾವು ಇರುತ್ತಲ್ಲ ಸರ್, ಅದಕ್ಕೆ ಈಟು ಬರೋಕ್ಕಿಲ್ಲ. ಎರೆಹುಳು ಗೊಬ್ಬರಕ್ಕೆ ಈಟಾಯಿತು ಅಂದರೆ ಎರೆಹುಳುಗಳು ಸಾಯ್ತವೆ ಸರ್. ಅದು ಅದನ್ನು ಈಟನ್ನ ಆರಿಸಿ ಮತ್ತೆ ಅದನ್ನು ತುಂಬಿ ಕೊಟ್ಟೆಗೆ ಗೊಬ್ಬರಕ್ಕೆ ಅಡಿಯಲ್ಲಿ ಮಂಚಿಂಗ್, ಅಂದರೆ ಫಸ್ಟು ಮಟಲಗರಿ ಮತ್ತು ಬಾಳೆದಿಂಡು ಎಲ್ಲ ಒಂದೊಂದು ಪಡಿ ಸರ್, ಸಗಣಿ ನೀರು ಎಲ್ಲ ಒಂದೊಂದು ಅಂತಂಥವಾಗಿ ಹಾಕಿ ಅಲ್ಲಿ ತೊಟ್ಟಿಗೆ ತುಂಬಿದ ಮೇಲೂ ಕೂಡ ಒಂದು 20-25 ದಿನ ಬಿಡ್ತೀವಿ, ನೀರಿನ ತ್ಯಾವಾಂಶನ ಕಾಪಾಡ್ತೀವಿ ಫಸ್ಟು. ಆಮೇಲೆ ಎರೆಹುಳು ಗೊಬ್ಬರ ಎರೆಹುಳನ್ನ ತಂದು ಬೇರೆ ಕಡೆಯಿಂದ ಬಿಟ್ಟಾಗ ಸರ್ ಅವು ಕಂಡೆ ಒಂದು 7-8 ತಿಂಗಳ ಗೊಬ್ಬರ ಆಗುತ್ತೆ ಸರ್. ಅದ್ರ ಮಧ್ಯೆ ಈಗ ಪೊಟಾಸಂಶ ಇವರು ಅಂದ್ರಲ್ಲ ಸರಿ, ಪೊಟಾಸಂಶ ಭೂಮಿ ಬೇಕು ಅಂತ ನಾವೊಂದು ಗೊಬ್ಬರ ಗ್ಯಾಸ್ ಅಂತ ಮಾಡಿಸಿದ್ವಿ ಮನೆಗೆ. ಗೊಬ್ಬರ ಗ್ಯಾಸು ಗ್ಯಾಸು ಆಗುತ್ತೆ ಮತ್ತು ಅಲ್ಲಿ ಬರ್ತಕ್ಕಂಥ ಸರಿನ ಹೊರಗಡೆ ಬಿಡ್ತಾ ಇದ್ವು, ಅದನ್ನು ಅದರಲ್ಲಿ ಏನು ಸತ್ವ ಇದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಅದು ತೋಟಕ್ಕೆ ತಿರುಗ್ಬಿಡೋದು ಹೋಗ್ತಾ ಇತ್ತು. ಅದು ಒಂದ್ಸಲ ಕೆವಿಕೆಯಿಂದ ಬಂದು ನೋಡ್ಬಿಟ್ಟು ಇದನ್ನು ಪೊಟಾಸಂಶ ಇದರಲ್ಲಿದೆ, ನೀವು ಇದನ್ನ ಯಾಕೆ ಅರ್ಶನಕ್ಕೆ ಮತ್ತು ಕಬ್ಬಿಗೆ ಬಳಸ್ಬಾರ್ದು ಅಂದಾಗ ಈಗ ಅದನ್ನ ಏನು ಮಾಡ್ತೀವಿ ಅಂದರೆ ಸರಿ, ಒಂದು ತೊಟ್ಟಿ ಮಾಡ್ಕೊಂಡಿದ್ವಿ, ಅದಕ್ಕೆ ಒಂದು 10x10 ಒಂದು ತೊಟ್ಟಿ ಮಾಡಿದ್ವಿ, ಅದಕ್ಕೆ ಬೆಲ್ಲ ಮಡ್ಡಿ ತೆಗಿತೀವಿ ಸರ್. ಈಗ ಬೆಲ್ಲಲ್ಲಿ ಮಡ್ಡಿ ಬರುತ್ತಲ್ಲ ಅದ್ರ ಮಡ್ಡಿನ ಅಲ್ಲಿಗೆ ಹಾಕಿಸ್ತೀವಿ ಸಗಣಿ ಇದಕ್ಕೆ ಸರಿಗೆ, ಅದನ್ನು ಹಾಕಿಸಿ ಅದಕ್ಕೆ ಒಂದು ಮೋಟ್ರ್ ಹಾಕಿ ಸಗಣಿ ಬರ್ತಕ್ಕಂಥ ಗೊಬ್ಬರನ ಟ್ರಂಚಿಂಗ್ ಮಾಡ್ತೀವಿ ಸರ್. ಅರ್ಶನಕ್ಕೆ ಪೊಟಾಸಂಶ ಇದೆಲ್ಲ ಅದೆಲ್ಲ ಲ್ಯಾಬಲ್ ಲಿಸ್ಟ್ ಕೊಟ್ಟು ಟೆಸ್ಟ್ ಮಾಡಿಸ್ತು ಪೊಟಾಸಂಶ ಚೆನ್ನಾಗಿದೆ ಅಂತಂದರು ಅದನ್ನು ಟ್ರಂಚಿಂಗ್ ಮಾಡ್ತೀವಿ ಸರ್. ಪ್ರತಿ ತಿಂಗ್ಳಿಗೆ ಒಂದ್ಸಲ ಅರ್ಶನಕ್ಕೆ ಕೊಡ್ತೀವಿ. ಅಂದ್ರೆ ಡ್ರೆಂಚಿಂಗ್ ಮಾಡೋದು ಸರ್, ಡ್ರಮ್ಗೆ ಹಾಕೊಂಡು ಉಯ್ಯ ಸರ್, ಉಯ್ಯೋದು ಕೈನ ಉಯ್ಯೋದು ಸರ್, ಕೈಯಂಗ್ ಉಯ್ಯೋದು. ಅದ್ರ ಪೊಟಾಸಿಯಂ ಇದೆ ಸರ್ ಚೆನ್ನಾಗಿ, ಅದನ್ನ ಬಳಸಿದ ಮೇಲೆ ಅರ್ಶನ ತುಂಬಾ. ಎರೆಹುಳನ್ ಗೊಬ್ಬರ ಯಾವಾಗ ಬಳಸ್ತೀರಿ ಸರ್? ಸ್ಟಾರ್ಟಿಂಗ್ ನಾವಿಲ್ಲ ಸರ್, ನೀವು ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ಸರ್, ಆ ಕೊಟ್ಟಿಗೆ ಗೊಬ್ಬರ ಅದು ಮತ್ತೆ ಎರೆಹುಳು ಗೊಬ್ಬರ ಎಲ್ಲನೂ ಒಟ್ಟು ಮಿಕ್ಸ್ ಮಾಡ್ತೀವಿ ಸರ್. ಮೇಲ್ ಗೊಬ್ಬರವಾಗಿ ಏನು ಕೊಡಲ್ಲ ನೀವು? ಅದೇ ರೀತಿ ಅಲ್ಲಿ ಕೊಟ್ಟಿಗೆ ಗೊಬ್ಬರ ಕೊಟ್ಟ ಮೇಲೆ ಜೀವಾಮೃತಗಳು ಮತ್ತೆ ಈ ಗಣ ಜೀವಾಮೃತ ವೇಸ್ಟಿಂಗ್ ಅಪ್ಪಜರು ಇದನ್ನ ಕೊಡ್ತೀವಿ ಸರ್ ಡ್ರಿಪ್ ಮುಖಾಂತರ. ಎಲ್ಲ ಒಂದ್ಸಲ ಕೊಟ್ಟ ಮೇಲೆ ಇನ್ನೆಲ್ಲ ಡ್ರಿಪ್ ಮುಖಾಂತರ ಸರ್, ಎಲ್ಲ ಪ್ರತಿ ಒಂದು ಲಿಕ್ವಿಡ್ ಮಾಡಿ ಡ್ರಿಪ್ ಅಲ್ಲೇ ಕೊಡೋದು. ಎಲ್ಲಿವರೆಗೂ ಕೊಡ್ತೀರಪ್ಪ ಸರ್? ಅಷ್ಟನೇ ಕಿಲೋ ಎಲ್ಲ ಕಟಾವ್ ಮಾಡೋರ್ಗು ಕೊಡ್ತೀವಿ ಸರ್. ಕಟಾವ್ ಮಾಡೋವರ್ಗು ಎಲೆ ಕಟಾವ್ ಮಾಡೋದು ಜನವರಿ 20 ಗಂಟೆ ಕೊಡ್ತೀವಿ ಸರ್. ಅದು ಮೆಚುರಿಟಿಗೆ ಬರುತ್ತೆ ಸುಮಾರು, ಅದು 270-300 ದಿನ ಬೆಳೆ ಆಗಿರೋದ್ರಿಂದ ಇವರು ಆಲ್ಮೋಸ್ಟ್ 220-230 ದಿನಗಳವರೆಗೂ ಕೊಡ್ತಾರೆ. ನೀವು ಬಿತ್ತನೆ ಮಾಡೋದು ಯಾವಾಗ ಅರ್ಶನ? ಮೇ ಫಸ್ಟ್ ಮತ್ತೆ ಕೊನೆಗೆ ಸರ್. ಹೌದಾ? ಪ್ರತಿ ಸಲನ್ ಕೊಡು. ಮತ್ತೆ ಇನ್ನೊಂದು ಪ್ರಮುಖವಾದದ್ದು ಅಂದ್ರೆ ಬೇವಿನ ಎಣ್ಣೆನು ಬಳಸ್ತಾರೆ. ಅವೆಲ್ಲ ಮೂಲ ಗೊಬ್ಬರದಲ್ಲಿ ಬೇವಿನ ಎಣ್ಣೆ ಶಿಫಾರಸ್ಸೆ ಇದೆ, ಇದಕ್ಕೆ 8 ಕ್ವಿಂಟಲ್ ಪ್ರತಿ ಎಕರೆಗೆ ಶಿಫಾರಸ್ ಇದೆ. ಉತ್ತಮವಾದಂತಹ ಗುಣಮಟ್ಟದ ಬೇವಿನ ಎಣ್ಣೆನು ಸ್ಟಾರ್ಟಿಂಗ್ ಬಳಸ್ತಾರೆ. ಬೇವಿನ ಹಿಂಡಿ, ಬೇವಿನ ಬೀಜದಿಂದ ಎಣ್ಣೆಯನ್ನ ತೆಗೆದು ನಂತರ ಉಳ್ಕೊಳ್ತಕ್ಕಂತ ಹಿಂಡಿನ ಎಕರೆಗೆ 8 ಕ್ವಿಂಟಲ್ನಷ್ಟು ಪ್ರಾಥಮಿಕ ಹಂತದಲ್ಲಿ ಕೊಟ್ಟಿಗೆ ಗೊಬ್ಬರ ಏನ್ ಕೊಟ್ಟರು ಸರ್ ಇವರು 7-8 ಟ್ರಾಕ್ಟರ್ ಅಲ್ಲ, ಅದಕ್ಕೆ ಮಿಶ್ರಣ ಮಾಡಿ ಕೊಡ್ತಾರೆ. ನಂತರ ಮೇಲು ಗೊಬ್ಬರಗಳನ್ನ 2-3 ವಾರ 15 ದಿನ ಅಥವಾ 20 ದಿನಕ್ಕೆ ಈ ಜೀವಾಮೃತ, ಘನಜೀವಾಮೃತ ಮತ್ತೆ ಪಂಚಗವ್ಯ, ಈವನ್ ಎರೆಗೊಬ್ಬರ, ಎರೆಜಲನು ಕೂಡ ಅಂತಂತವಾಗಿ ಕೊಡ್ತಾ ಬೆಳೆ. ಪ್ರತಿ ವರ್ಷ ಬೇವಿನ ಹಿಂಡಿ ಕೊಡ್ತೀರಾ? ಹೌದು ಸರ್, ಪ್ರತಿ ವರ್ಷ ಬೇವಿನ ಹಿಂಡಿ ಕೊಡ್ತೀವಿ, ಇಲ್ಲಿ ಕೆ ವಿಕೆನ್ಸ್ ತಂದು ಕೊಡ್ತೀವಿ ಸರ್. ಮತ್ತೆ ಅದಲ್ಲದೆ ನಮ್ಮಲ್ಲಿ ಬೇವಿನ ಕಾಯಿ ಬಿತ್ತ ಬೀಜ ಸಿಗುತ್ತೆ ಸರ್, ನಮ್ಮ ತೋಟದ ಕಡೆ ಸುತ್ತ ಸಿಗುತ್ತೆ ಸರ್. ಅದನ್ನ ನಮ್ಮಲ್ಲಿ ರೈವರ್ಸ್ ಮನೆ ಕೆಲಸಕ್ಕೆ ಬರೋ ಆಯ್ತಾರೆ, ಅದನ್ನ ಕೆಜಿಗೆ ಇಷ್ಟು ಅಂತ ಕೊಡ್ತಾರೆ, ನಾವೇ ತಗೋತೀವಿ. ಪ್ರತಿ ವರ್ಷ 100 ಕೆಜಿ ಬೀಜನ ಆಯ್ಕೆ ಮಾಡಿಕೊಂಡು ಅದನ್ನ ಗುದ್ದಿ ಪುಡಿ ಮಾಡಿ ಅದನ್ನ ಜೀವಮೃತ ಬಯೋಜಸ್ಟ್ ತೊಟ್ಟಿ ಅಂದ್ರಲ್ಲ ನೀವು, ಅದಕ್ಕೆ ಒಂದೊಂದು ಚೀಲ ಒಂದು 20 ಕೆಜಿನ ಮುಳುಗಿಸ್ತೀವಿ ಸರ್ ಅದರೊಳಗೆ. ಅದರೊಳಗೆ ಮುಳುಗಿಸಿ ಅದ್ರ ರಸನ ಮತ್ತೆ ಅದು ಭೂಮಿಗೆ ಕೊಡ್ತೀವಿ. ಈಗ ಇಷ್ಟೆಲ್ಲ ನೀವು ಪೋಷಕಾಂಶಗಳ ನಿರ್ವಹಣೆ ಮಾಡ್ತಾ ಇರೋದ್ರಿಂದ ನಿಮ್ಮ ಅರಶಿನದ ಬೆಳೆಗೆ ಯಾವುದೇ ಕೀಟ ರೋಗ ಇಲ್ಲ ಅಂತ ಅನ್ಸುತ್ತ? ಇಲ್ಲ ಬರುತ್ತೆ ಸರ್, ಅದು ವಾತಾವರಣದ ಮೇಲೆ, ಕೆಲವೊಂದ್ಸಲ ವಾತಾವರಣದ ಮೇಲೆ ಬರುತ್ತೆ ಸರ್. ಈ ಮೋಡ ಬಿಸಿಲು ಯಾವ ರೀತಿ ವಾತಾವರಣ ಇದೆ ಬಂದಾಗ ಅದನ್ನು ಸ್ಟಾರ್ಟಿಂಗ್ ಅಲ್ಲಿ ಅಬ್ಸರ್ವ್ ಮಾಡಿ ಅದನ್ನ ಸ್ಪೇರ್ ಕೊಡ್ಬೇಕು ಸರ್. ಏನ್ ಮಾಡ್ಬೇಕು ಸ್ಪ್ರೇರ್ ಅಂದ್ರೆ? ಉಳಿ ಮಜ್ಜಿಗೆ ಸ್ಪೇರ್ ಮಾಡ್ತೀವಿ, ಮತ್ತೆ ಮೀನು ವೇಸ್ಟ್ ಮೀನು ಬರುತ್ತೆ ಸರ್, ಮೀನೆಣ್ಣೆ ಅಂತ ಮಾಡ್ತೀವಿ ಸರ್. ವೇಸ್ಟ್ ಮೀನನ್ನು ತಂದು ಅದಕ್ಕೆ ಬೆಲ್ಲ ಹಾಕಿ ಒಂದು 40 ಜನ ಅದನ್ನು ಕಳಿಸ್ತೀವಿ ಸರ್. ಅದನ್ನು ಮತ್ತೆ ಬೆಲ್ಲ ಮೀನು ಎಡೆ ಬೇರೆ ಯಾವುದು ನೀರು ಗಿರಿ ಯಾವುದು ಮಿಕ್ಸ್ ಮಾಡಬಾರ್ದು. ಅದಕ್ಕೆ 40 ಜನ ಆದಾಗ ಏನಂತ ಜೇನುತುಪ್ಪ ರೀತಿ ಆಗುತ್ತೆ ಅದು. ಅದನ್ನು ಒಂದು ಬಿಂದಿಗೆ ಅಂದ್ರೆ 10 ಲೀಟರ್ ನೀರಿಗೆ 100 ml ಹಾಕೊಂಡು ಸ್ಪೇರ್ ಮಾಡೋದು ಸರ್ ಅದನ್ನು ಅರ್ಶನಕ್ಕೆ. ಅದನ್ನು ಸ್ಪೇರ್ ಮಾಡಿದಾಗ ಏನಂತ ಗಿಡನೂ ಕೂಡ ಚೆನ್ನಾಗಿ ಬರುತ್ತೆ, ಅಲ್ಲಿ ಬರ್ತಕ್ಕಂಥ ಒಂದು ಸಣ್ಣದು ಏನು ಹುಳು ಆಗ್ಬೋದು ಮತ್ತು ಯಾವುದೋ ಒಂದು ರೋಗ ಆದರೂ ಕೂಡ ಹೋಗುತ್ತೆ. ಈ ಕಾಂಡ ಕೊರಕ ಅಂತ ಬರುತ್ತೆ ಸರ್, ಗೆಡ್ಡೆ ಕೊರಕ ಅಂತ ಬರುತ್ತೆ. ಅದಕ್ಕೇನು ಮಾಡ್ತೀವಿ ಅಂದರೆ ಸರ್, ಈಗ ಹೊಗಸೊಪ್ಪು ಮತ್ತು ವಿಳ್ಳೆದೆಲೆ ಮತ್ತು ಬೆಳ್ಳುಳ್ಳಿ ಈ ಮೆಣಸಿನ್ಕಾಯಿ ಎಲ್ಲನೂ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನು ನೀರಲ್ಲಿ ಕುದಿಸಿ ಅದನ್ನು ನೀರನ್ನ ಒಂದು ಬಿಂದಿಗೆಗೆ ಇಷ್ಟು ಒಂದು 100 ml ಇನ್ನೂರು ml ಹಾಕಿ ಅದನ್ನು ಸ್ಪೇರ್ ಮಾಡ್ತೀವಿ ಸರ್. ಜಾಸ್ತಿ ಮಾರಿ ಬಿದ್ದಾಗ ಎಲೆಗಳು ತೂತ್ ಆಗ್ತವೆ, ಅರ್ಶನ ಎಲೆಗಳು ಒಂದ್ಸಲ ಬಂದಾಗ ಗೊತ್ತಾಗುತ್ತೆ ನಮಗೆ ಏನು ಮಾರಿ ಬಂದಿದೆ ಅಂತ. ಅದಕ್ಕೆ ಒಂದ್ಸಲ ಕೊಡ್ತೀವಿ ಸರ್ ಅದನ್ನು, ವರ್ಷದಲ್ಲಿ ಒಂದ್ಸಲ ಮಿಸ್ ಆದ್ರೆ 2 ಸಲ ಕೊಡ್ತೀವಿ. ಜಾಸ್ತಿ ನಾವು ಸ್ಪೇರ್ ಮಾಡೋದಂದ್ರೆ ಬೇವಿನೆಣ್ಣೆ ಸರ್, ಇವರೆಲ್ಲ ತತ್ತೀವಿ ಬೇವಿನೆಣ್ಣೆ. ಅದನ್ನು ಒಂದು ಬಿಂದಿ ಒಂದು 10 ಲೀಟ್ರ್ ನೀರಿಗೆ 100 ml ಹಾಕೊಂಡು ಸ್ಪೇರ್ ಮಾಡ್ತೀವಿ. ಉಳ್ಳಿ ಮಜ್ಜಿಗೆ ಸ್ಪೇರ್ ಮಾಡ್ತೀವಿ, ಜೀವಾಮೃತ 15 ಸಲ ಜೀವಾಮೃತ ಭೂಮಿಗೂ ಕೊಡ್ತೀವಿ, ಸ್ಪೇರ್ ಮಾಡ್ತೀವಿ ಸರ್. ಏನಾದ್ರು ಒಂದು ಸ್ಪ್ರೇ ಮಾಡ್ತಾ ಇರ್ತೀವಿ ಸರ್, ಮಾರಿ ಬರಲಿ ಬರದೇ ಇರಲಿ. ಅದನ್ನ ಒಂದು ನಮ್ಗೆ ಒಂದು ದುಡಿಮೆ ಇದು ಬೇಕಲ್ಲ ಸರ್, ತಾಳ್ಮೆ ಬೇಕು. ಯಾಕಂದ್ರೆ ನಮಗೆ ಇಲ್ಲಿ ಮಾರಿ ಬಂದ್ಬಿಡ್ತೋ ಮತ್ತೆ ಇನ್ನೇನಾಗುತ್ತೋ ಅಂತ 100 ಕೆಲಸಗಳಿರ್ತಾವಲ್ಲ ಸರ್, ಮಧ್ಯೆ ಕೊಟ್ಕೋತಾ ಇರೋದು. ಹೇಳಿ ಸರ್ ಅಂತಿಮವಾಗಿ. ಬೇವಿನ ಎಣ್ಣೆ ಏನು ಅಂದರೆ ಸರ್, ಇವರು ಪ್ರತಿ 15-20 ದಿನಕ್ಕೆ ಬೆಳೆಯಲ್ಲಿ ಆಲ್ಮೋಸ್ಟ್ ಪ್ರಾಥಮಿಕ 3.5-4 ತಿಂಗಳ ತನಕ ಬಳಸ್ತಾರೆ. ಸೊ ಆಗೇನಾಗುತ್ತೆ ಅಂತಂದ್ರೆ ಯಾವುದೇ ಕೀಟ ರೋಗ ಬದೇ ಬರೋದಿಲ್ಲ. ನಂತರ ಅವ್ರು ಹೇಳಿದಾಗೆ ವಾತಾವರಣ ವ್ಯತಿರಿಕ್ತತೆಯಿಂದ ಯಾವ್ದಾದ್ರು ಹುಳು ರೋಗಗಳು ಕಂಡುಕೊಂಡಾಗ ಈ ಏನು ಅವರು ಸಾವಯವ ದ್ರಾವಣಗಳು ಮಾಡ್ತಿದ್ದಾರೆ, ಹಸಿಮೆಣಸಿನಕಾಯಿ ಆಗ್ಬೋದು, ಹೊಗೆ ಸೊಪ್ಪಾಗ್ಬೋದು, ಇವನ್ನೆಲ್ಲ ಬಳಸಿ ಮಾಡಿದಂಥ ದ್ರಾವಣಗಳಲ್ಲಿ ಉತ್ತಮವಾದಂಥ ಒಂದು ಕಂಟ್ರೋಲ್ ಬರ್ತಾ ಇದೆ. ಮತ್ತು ಇಲ್ಲಿ ವ್ಯವಸಾಯದ ಖರ್ಚು ಕೂಡ ಅವ್ರಿಗೆ ಸಾಮಾನ್ಯವಾಗಿ ರಾಸಾಯನಿಕಕ್ಕೆ ಹೋದ ಈಗ ಇತ್ತೀಚೆಗೆ ರಾಸಾಯನಿಕ ಗೊಬ್ಬರಗಳದ್ದು ತುಂಬ ರೇಟ್ ಜಾಸ್ತಿ ಆಗಿದೆ, 2 ಪಟ್ಟಿಗಿಂತ ಹೆಚ್ಚಾಗಿದೆ. ಆದಾಯ ದ್ವಿಗುಣ ಆಗಬೇಕು ಅಂತಾರೆ, ಈ ರೀತಿ ಖರ್ಚು ಕಡಿಮೆ ಮಾಡ್ತಕ್ಕಂಥ ತಂತ್ರಜ್ಞಾನಗಳನ್ನ ಅವರು ನಮ್ಮ ತರಬೇತಿ ಮುಖಾಂತರ ಹಲವಾರು ಕಲ್ತ್ಕೊಂಡು ವ್ಯವಸ್ಥಿತವಾಗಿ ಮಾಡ್ತಿದ್ದಾರೆ. ಎಷ್ಟು ಖರ್ಚಾಗ್ತಿದೆಯಪ್ಪ ನಿಮ್ದು ಒಂದು ಎಕರೆಗೆ ಅರಿಶಿನ ಬೆಳೆಯಕ್ಕೆ? ಈಗ ಒಂದು ಅರಿಶಿನ ಬೆಳೆಯಕ್ಕೆ ತುಂಬ ಕಮ್ಮಿ ಸರ್ ಖರ್ಚಾಗೋದು. ಎಷ್ಟು ಅಂದ್ರೆ ನಮ್ಮಲ್ಲಿ ಒಂದು 15,000 ಖರ್ಚಾಗುತ್ತೆ ಸರ್ ಅಷ್ಟು. ನೋಡಿದ್ರ ಅಲ್ಲ ಇವರು ಇದನ್ನ ಸೇರಿಸ್ಕೊಂಡಿಲ್ಲ, ಉತ್ಪಾದನಾ ವೆಚ್ಚಗಳು ಅಂದ್ರೆ ಈಗ ಪರಿಕರಗಳಾಗ್ಬೋದು, ಆಳುಗಳಾಗ್ಬೋದು, ಇದನ್ನೆಲ್ಲ ಸೇರಿಸ್ಕೊಂಡಿಲ್ಲ, ಅವರಲ್ಲೇ ಸಿಗೋದ್ರಿಂದ ಹಾಗೆ ನಮ್ಮಲ್ಲಿ ಬೇವಿನ ಸೊಪ್ಪೆಲ್ಲ ನಮ್ಮಲ್ಲಿ ಸಿಗುತ್ತೆ ಸರ್. ಆ ಬೇವಿನ ಸೊಪ್ಪು ನಾವೇ ತಕೊಂಡು ಅದನ್ನ ಜಬ್ಬಿ ಅದನ್ನ ಔಷಧಿ ಪ್ರತಿ ಒಂದು ಔಷಧಿ ಕೂಡ ಯಾವುದೇ ರೀತಿ ಹೊರಗಡೆಯಿಂದ ಯಾವ್ದನ್ನು ತರಲ್ಲ ಸರ್. ಆಯ್ತು, ಮಾರಾಟ ನೀವು ಸಾವಯವ ಅರಶಿನ ಅಂತ ಮಾರ್ತೀರೋ ಅಥವಾ ಸಾವಯವ ಅರಶಿನ ಅಂತಾನೆ ಸರ್ ಮಾರಾಟ? ಅರಶಿನ ಪುಡಿ ಮಾರ್ತೀರೋ? ಪುಡಿ ಸರ್, ಪುಡಿ ಸರ್, ಪುಡಿ ನಾವೇ ಅದನ್ನ ಬೇಯಿಸ್ತೀರಿ? ನಾವೇ ಬೇಯಿಸ್ತೀವಿ ಸರ್, ನಾವೇ ಬೇಯಿಸ್ತೀವಿ, ನಾವೇ ಮಾರ್ಕೆಟಿಂಗ್ ಮಾಡ್ತೀವಿ ಸರ್. ಆ ಮಾರ್ಕೆಟಿಂಗ್ ಅನ್ನೋದು ಬಂದದ್ದು ಕೆ ವಿ ಕೆಯಿಂದ ನಮಗೆ ಗೊತ್ತಾಗೋದು. ಅಲ್ಲಿವರೆಗೆ ವರ್ಷ ಕೊಟ್ಬಿಡ್ತಾ ಇದ್ದೆ ಸರ್, ಬೇಯಿಸೋದು ಅಂಗಡಿಗಳು ಕೊಡೋದು ಅಷ್ಟೇ ಗೊತ್ತಿತ್ತು. ಇವ್ರು ಬಂದು ಒಂದ್ಸಲ ನೋಡಿದಾಗ ನೋಡಿ ಪುಡಿ ಮಾಡಿ ನಮ್ಮ ಕಡೆಯಿಂದ ಮಾರ್ಕೆಟಿಂಗ್ ಆಗುತ್ತೆ ಅಂದಾಗ ಮೀಟಿಂಗ್ ಎಲ್ಲ ಹೋಗಿ ನಾವು ತರಬೇತಿ ತಗೊಂಡಾಗ ಇವ್ರ ಮುಖಾಂತರ ಅರ್ಶನ ಇವಾಗ ಪುಡಿ ಮಾರ್ಕೆಟಿಂಗ್ ಆಗ್ತಾ ಇದೆ ಸರ್, ಎಲ್ಲ ಕಡೆ ಮಾರ್ಕೆಟಿಂಗ್ ಆಗಿದೆ ಸರ್, ಬೆಂಗಳೂರು ಮೈಸೂರು ನಿಮ್ಮ ನೆಂಜಗೂಡು ಅಮೇರಿಕಂಟು ಹೋಗಿದೆ ಸರ್ ಅರ್ಶನ ಪುಡಿ. ಈವನ್ ಮೈಸೂರಲ್ಲಿ ಮನೆ ಮನೆಗೂ ಈ ಸರ್ಕಾರಿ ಅಧಿಕಾರಿಗಳು ಅಥವಾ ಮಾಸ್ಟರ್ಗಳು ಏನಿದ್ದಾರೆ ಈಗಲೂ ಕೂಡ ಸರ್ಪ್ರೈಸ್ ಮಾಡ್ತಾ ಇದ್ದಾರೆ ಸರ್. ವೆರಿ ಗುಡ್. ಅಂದ್ರೆ ನೋಡಿ 100 grams ಸರ್, 100 grams 1/2 kg ಅದು ಜೈವಿಕೆ ಒಂದು ಇದ್ದಿದ್ದರಿಂದ ಅವರಿಗೆ ಬೇಸಾಯದಿಂದ ಹಿಡಿದು ಮಾರಾಟದವರೆಗಿನ ತಾಂತ್ರಿಕತೆಗಳು ಲಭ್ಯ ಆಗಿದ್ದಾವೆ ಅಲ್ವಾ ಯೋಗೀಶ್ ಅವರೇ? ಅಂತಿಮವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈ ಒಂದು ಬದಲಾಗ್ತಾ ಇರತಕ್ಕಂಥ ವ್ಯವಸ್ಥೆ ವಾತಾವರಣದಲ್ಲಿ ಕೃಷಿಗೆ ತುಂಬ ಸವಾಲಿದೆ. ಜನರ ಪ್ರಿಫರೆನ್ಸ್ ಆಗ್ಬೋದು, ಅವರ ಆಯ್ಕೆಗಳಾಗ್ಬೋದು, ಇದನ್ನೆಲ್ಲ ಅರ್ಥಕೊಂಡು ಅವರು ಬೇಸಾಯ ಕ್ರಮಗಳನ್ನ ಅನುಸರಿಸ್ಕೊಂಡು ಈ ವೈಜ್ಞಾನಿಕವಾಗಿ ಮಾಡಿದಾಗ ಅವ್ರು ಹೇಳಿದಾಗೆ ಒಂದು ಗುಣಮಟ್ಟದ ಒಂದು ಬೇಕಾಗುತ್ತೆ, ಸಂಪನ್ಮೂಲಗಳನ್ನು ಕಾಪಾಡ್ಕೋಬೇಕಾಗುತ್ತೆ. ಮಣ್ಣು ನೀರು ಬದಲಾವಣೆಗಳಿಗೆ ಇವತ್ತು ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳಿಗೆ ಈ ಒಂದು ಏನು ಸ್ಥಳೀಯ ಒಂದು ತಂತ್ರಜ್ಞಾನಗಳು ಅಥವಾ ಅವರು ಸ್ಥಳೀಯವಾಗಿ ಸಿಗ್ತಕ್ಕಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಬೆಳೆ ಬೆಳೀತಾ ಇದ್ದಾರೆ ಇವು ಉತ್ತಮವಾದಂಥ ಉತ್ತರವನ್ನು ಕೊಡ್ತಾ ಇದೆ ಅಂತ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಂದೇಶ ಏನು ಚಾಮರಾಜನಗರ ಜಿಲ್ಲೆ ಅರಿಶಿನ ಬೆಳೆಗಾರರಿಗೆ? ಅರಿಶಿನ ಬೆಳೆಗಾರರಿಗೆ ಸರ್, ಅರಿಶಿನ ಅಂದರೆ ನಮಗೆ ನಾವು ಇವರಂದಾಗೆ ಸರ್, ನಾವು ಮಾರ್ಕೆಟ್ ನಾವು ಬೆಳೆಯಬೋದು ಸರ್, ಬೆಳೆಯೋಕ್ಕಾಗಲ್ಲ ಅಂದರೆ ನಾವು ಎಷ್ಟು ಬೇಕಾದ್ರೂ ಬೆಳೆಯಬೋದು. ಮಾರ್ಕೆಟಿಂಗ್ ಇದೆಯಲ್ಲ ಸರ್, ಮಾರ್ಕೆಟಿಂಗ್ ಗೊತ್ತಾಗೋವರೆಗೆ ಕಷ್ಟ, ಒಂದ್ಸಲ ಗೊತ್ತಾಗ್ಬಿಡ್ತು ಅಂತಂದಾಗ ಅದು ತುಂಬ ಸುಲಭ ಆಗುತ್ತೆ ಸರ್. ಮಾರ್ಕೆಟಿಂಗ್ ಅದು ಈ ಕೆ ವಿ ಕೆ ಆಗ್ಬೋದು ಮತ್ತು ತೋಟಗಾರಿಕೆ ಇಲಾಖೆ ಆಗ್ಬೋದು, ಎಲ್ಲೆಲ್ಲಿ ನಮ್ಮ ಅಧಿಕಾರಿಗಳಿದ್ದಾವೆ ಅಲ್ಲಿ ಹೋಗಿ ನಾವು ಭೇಟಿ ಮಾಡ್ಬೇಕು ಸರ್, ಹೆಂಗೆ ಏನು ರೀತಿ ಮಾಡ್ಬೋದು ಇದನ್ನು ಬೆಳೆದಿದ್ದೀವಿ ಮಾರ್ಕೆಟಿಂಗ್ ಹೆಂಗೆ ಮಾಡ್ಬೋದು ಅಂತ ಹೇಳಿದಾಗ ಅವ್ರು ನಮ್ಗೆ ತಿಳಿಸ್ಕೊಡ್ತಾರೆ ಸರ್, ಈ ರೀತಿ ಮಾಡಿ ಹಿಂಗೆ ಮಾಡಿ ಅಂತಂದರೆ. ಅದ್ರ ಮುಖಾಂತರ ಮಾಡಿದಾಗ ಸರ್ ಖಂಡಿತ ನಾವು ಅರಿಶಿನ ಮಾರ್ಕೆಟಿಂಗ್ ನಾವೇ ಸ್ವಂತ ಮಾರಾಟ ಮಾಡಿದಾಗ ನಮಗೆ ಲಾಭ ಇದೆ ಸರ್. ಈ ಬೇರೆ ಕಡೆ ಈಗ ಏನಾಗುತ್ತೆ, ನಾವು ಈ ನಿಮಗೆ ಗೊತ್ತಿದ್ದ ಮಟ್ಟಿಗೆ ಅರಿಶಿನ 10,000 12,000 ಇದೆ ನಮ್ಮಲ್ಲಿ ಕುಂಟೆಲ್ಗೆ, ಅದೆಲ್ಲ ಈಗ ನಾವು ಪುಡಿ ಮಾಡಿ ಮಾರ್ಕೆಟಿಂಗ್ ಮಾಡಿದಾಗ ನಮಗೆ ಲಾಭ ಸಿಗುತ್ತೆ ಸರ್. ನಾವೇ ಮಾರ್ಕೆಟಿಂಗ್ ಮಾಡಬೇಕು, ಮಾರ್ಕೆಟಿಂಗ್ ಮಾಡಿದಾಗ ನಮ್ಗೆ ಅನುಕೂಲ ಆಗುತ್ತೆ. This message is from UNESCO in collaboration with Akashvani. Climate change. What can we do? This is a message from UNESCO. Climate change threatens human well-being and demands urgent action. Governments must lead in reducing emissions and adapting to impact. Everyone has a role, from individuals to industries. Reducing coal, oil and gas use is essential. Many countries still rely on fossil fuels but can transition to clean energy. The private sector, especially energy, manufacturing and agriculture, holds a major responsibility to addressing the planetary crisis. Did you know?